ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀಶ ಅನ್ನುವ ಭಕ್ತ ಶ್ರೀರಾಮಕೃಷ್ಣನೊಂದಿಗೆ ಹೇಳ್ತಾ ಇದ್ದಾನೆ, ದಾಸ್ಯ ಭಾವವನ್ನು ಅನುಸರಿಸಿದರೆ ಮನುಷ್ಯ ನಿಶ್ಚಿಂತನಾಗಿರಬಹುದು, ಎಲ್ಲವೂ ಭಗವಂತನ ಲೀಲೆಯ ಮೇಲೆ ನಿಂತಿದೆ. ನಾಯಿಗೆ ಒಡೆಯನ ಮೇಲೆ ಬಹಳ ಭಕ್ತಿ, ಆದ್ದರಿಂದ ಎಲ್ಲ ಭಾರವನ್ನು ಒಡೆಯನ ಮೇಲೆ ಹಾಕಿ ನಿಶ್ಚಿಂತದಿಂದ ಇದ್ದು ಬಿಡುತ್ತೆ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ಒಳ್ಳೆಯದು, ನಿನಗೆ ಯಾವ್ದು ಹಿಡಿಸುತ್ತೆ, ಸಾಕಾರವೋ ನಿರಾಕಾರವೋ ಅಂತ ಕೇಳಿದ್ದೆ. ಅವರೇ ಮುಂದುವರಿಸ್ತಾರೆ, ಆದರೆ ಸತ್ಯಾಂಶ ಏನು ಅಂತಂದ್ರೆ, ಯಾರು ಸಾಕಾರನೋ ಅವನೇ ನಿರಾಕಾರನೂ ಕೂಡ. ಭಕ್ತರಿಗೆ ತನ್ನ ಸಾಕಾರ ರೂಪವನ್ನು ತೋರಿಸ್ತಾನೆ. ಉದಾಹರಣೆಗೆ ಅನಂತ ಜಲರಾಶಿಯನ್ನ ಮಹಾಸಾಗರವನ್ನು ತೆಗೆದುಕೋ, ಅದಕ್ಕೆ ದಡ ಅನ್ನೋದೇ ಇಲ್ಲ. ಅಂಥ ಜಲರಾಶಿಯ ಕೆಲ ಕೆಲ ಭಾಗದಲ್ಲಿ ನೀರು ಗಡ್ಡೆ ಕಟ್ಟಿದೆ, ಅಧಿಕವಾದ ಶೈತ್ಯ ನೀರನ್ನ ಗಡ್ಡೆ ಕಟ್ಟಿಸಿಬಿಡುತ್ತೆ. ಅದೇ ರೀತಿ ಭಕ್ತಿ ಅಂತನ್ನುವ ಶೈತ್ಯದಿಂದ ಆ ಅನಂತ ಬ್ರಹ್ಮ ಸಾಕ್ಷಾತ್ಕಾರವನ್ನ ಅನಂತ ಬ್ರಹ್ಮ ಸಾಕಾರವನ್ನು ತಾಳ್ತಾನೆ. ಸೂರ್ಯ ಉದಯವಾದೊಡನೆ ಯಾವ ರೀತಿ ಹಿಮಗಡ್ಡೆ ಕರಗಿ ಎಂದಿನಂತೆ ನೀರಾಗುತ್ತೋ, ಅದೇ ರೀತಿ ಜ್ಞಾನ ಮಾರ್ಗದ ಅಥವಾ ವಿಚಾರ ಮಾರ್ಗದ ಮೂಲಕ ಮುಂದುವರೆದರೆ ಸಾಕಾರ ರೂಪವನ್ನು ನೋಡೋದಕ್ಕಾಗೋದಿಲ್ಲ, ಆಗ ಎಲ್ಲವೂ ನಿರಾಕಾರವಾಗಿ ಕಾಣುತ್ತೆ. ಜ್ಞಾನ ಸೂರ್ಯ ಉದಯಿಸಿ ಬಿಟ್ಟದ್ರಿಂದ ಸಾಕಾರ ಹಿಮಗಡ್ಡೆ ಕರಗಿ ಹೋಗಿಬಿಡ್ತು. ಆದರೆ ಇದನ್ನು ಮನಸ್ಸಿಗೆ ಚೆನ್ನಾಗಿ ಒತ್ತಿ ಹೇಳು, ನಿರಾಕಾರ ಯಾರದ್ದೋ ಆತನದೇ ಸಾಕಾರ ಅನ್ನೋದನ್ನು. ಶ್ರೀರಾಮಕೃಷ್ಣರು ಈ ಸಾಕಾರ ನಿರಾಕಾರ ಇದರ ಬಗ್ಗೆ ಬಹಳ ಬಹಳ ಹೇಳ್ತಾ ಇದ್ದಾರೆ. ಅವರೇ ಎತ್ತಿ ಎತ್ತಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಈ ಸಾಕಾರ ಅಂದ್ರೂ ಏನೊಂದು ಗೊತ್ತಿಲ್ಲ, ನಿರಾಕಾರ ಅಂದ್ರೂ ಏನೊಂದು ಗೊತ್ತಿಲ್ಲ. ಅಂದ್ರೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಅಂತ ಅರ್ಥ ಮಾಡ್ಕೋಬೇಕು. ಈಗಾಗಲೇ ಉಪನ್ಯಾಸಕ್ಕೆ ಬರತಕ್ಕಂತಹ ಬಹಳ ಜನರಿಗೆ ಸಾಕಾರ ಅಂದ್ರೆ ಏನು ಅಂತ, ನಿರಾಕಾರ ಅಂದ್ರೆ ಏನು ಅಂತ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಆದರೆ ಹೆಚ್ಚಿನವರಿಗೆ ಸಾಕಾರ ಅಂದ್ರೆ ಏನು, ನಿರಾಕಾರ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಅವ್ರು ಏನಪ್ಪ ಅಂದ್ರೆ ದೇವರು ಅಂತಂದ್ರೆ ಅವನಿಗೇನೋ ಒಂದು ಶಕ್ತಿ ಇರುತ್ತೆ, ಅವನು ಅವನನ್ನು ಪ್ರಾರ್ಥನೆ ಮಾಡಿದ್ರೆ ನಮ್ಗೇನೋ ಒಂದು ಅನುಕೂಲ ಮಾಡಿಕೊಡ್ತಾನೆ, ನಮ್ಮ ಸಂಪತ್ತನ್ನು ಹೆಚ್ಚಿಸ್ಕೊಡ್ತಾನೆ, ಕೆಲಸ ಮಾಡದೇನೆ ಸಂಪತ್ತನ್ನು ಒದಗಿಸ್ಕೊಟ್ಬಿಡ್ತಾನೆ, ಕೂತ್ಕೊಂಡು ಊಟ ಮಾಡ್ತಾ ಇರಬಹುದು ಅಂತ. ಹೆಚ್ಚು ಕಡಿಮೆ ಇದೇ ಭಾವನೆ ದೇವರಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಅದು ಆಶ್ಚರ್ಯವೇನಲ್ಲ ಅಂತಾನೆ ಸಹಜ. ಒಮ್ಮೆ ಭಜನೆ ನಡೀತಾ ಇತ್ತು, ಭಜನೆಯನ್ನು ಬಹಳ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ. ಇದ್ದಕ್ಕಿದ್ದಂತೆ ಆ ಭಜನೆ ನಡೆಸತಕ್ಕಂಥವನ ಮುಂದೆ ಭಗವಂತ ಪ್ರತ್ಯಕ್ಷವಾಗಿಬಿಟ್ಟಂತೆ. ಏನು ಬೇಕು, ಯಾರು ನೀನು ಕೇಳಿದಂತೆ, ನಾನು ಇವರಿಗೆ ನೀನು ಭಜನೆ ಮಾಡ್ತಾ ಇದೆಯಲ್ಲ, ಯಾರ ಕುರಿತಾಗಿ ಭಜನೆ ಮಾಡ್ತಾ ಇದೆಯೋ ಆ ದೇವರೇ ನಾನು ಕಣೋ. ಓಹೋ, ನೀನು ದೇವರು? ಅದು ಸುಲಭ ಆಗಿ ಬಂದ್ಬಿಟ್ರೆ ನೀನೇನು ಆಗೋಯ್ತು ಅಲ್ಲ. ಆಗ್ಲಿ, ನಿನ್ ದೊಡ್ಡಸ್ತಿ ಏನು, ನಿನ್ನ ಹೆಚ್ಚುಗಾರಿಕೆ ಏನು ಅಂತದ್ದು? ನೀನು ದೇವರು ಅಂತ ನಾನು ನಂಬುವ ಹಾಗೆ ಆಗ್ಬೇಕಾದ್ರೆ ಸುಮ್ಮನೆ ಈ ತರ ಬಂದು ನಿಂತ್ಕೊಂಡ್ರೆ ಆಗುತ್ತಾ? ಏನಾದ್ರು ಒಂದು ಶಕ್ತಿ ತೋರಿಸ್ಬೇಕು ನೀನು. ಯಾರು ಬೇಕಾದ್ರೂ ಬಂದು ಈ ತರ ನಿಂತ್ಕೊಂಡು ನಾನು ದೇವರು ಅಂತ ಹೇಳ್ಬಹುದು. ನಾವು ಆ ತರ ನಂಬೋದಕ್ಕೆ ಅಂತ ಪೆದ್ರೇನು ಆಗಲಿಲ್ಲ ಇನ್ವೆ. ನೋಡು, ಇದೊಂದು ತಂಬಿಗೆ ಇದೆ, ಇದು ತಾಮ್ರ ತಂಬಿಗೆ. ಇದನ್ನು ನೀನು ಮುಟ್ಟಿ ಚಿನ್ನ ತಂಬಿಗೆ ಮಾಡಿಕೊಡ್ಬೇಕು. ಹಾಗಿದ್ರೆ ನಾನು ನಿನ್ನನ್ನು ದೇವರು ಅಂತ ಒಪ್ಪಿಕೊಳ್ಳುವಲ್ಲಿ ಏನು ಸಂದೇಹವೇ ಇಲ್ಲ. ಆಗ ಪರಮಾತ್ಮ, ಪಾಪ, ಅದೇ ಅವನಿಗೆ ಯಾವ ಕೆಲಸ ಆದ? ತಕ್ಷಣ ಮುಟ್ಟಿದ್ದಂತೆ, ಮುಟ್ಟಿದ ತಕ್ಷಣ ಅದು ಚಿನ್ನ ಆಯ್ತು. ಅದು ಚಿನ್ನ ಆದ ತಕ್ಷಣ ಸುತ್ತಮುತ್ತ ಇರತಕ್ಕಂತ ಭಜಕರು, ಬಾಕಿ ಉಳಿದ ಭಜಕರು, ನೂರಾರು ಜನ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದವರು, ಎಲ್ಲ ಮಂಗಮಾಯ, ಯಾರೂ ಅಲ್ಲಿ ಇಲ್ಲ. ಒಂದು 5 ನಿಮಿಷ ಆದ್ಮೇಲೆ ಎಲ್ಲ ಬಂದ್ರಂತೆ, ಎಲ್ಲ ಒಬ್ಬೊಬ್ರು ಒಂದೊಂದು ತಂಬಿಗೆ ಬಿಂದಿಗೆ ಎಲ್ಲ ತಗೊಂಡು. ಅವ್ರು ಓಡಿದ್ ಯಾಕಪ್ಪ ಅಂತಂದ್ರೆ ಬೇಗ ಹೋಗಿ ತಗೊಂಡು ಬರೋಣ ಅಂತ. ಇವನು ಹೊರಟು ಹೋಗೋಕ್ಕಿಂತ ಮೊದಲೇ ಯಾರು ಕೂಡ ಇವನೊಬ್ಬ ಸಾಕಾರದಿಂದ ಇಲ್ಲಿ ಬಂದು ನಿಂತಿದ್ದಾನೆ, ಇವನನ್ನ ನಾವು ಮನೆಗೆ ಕರೆದು ಉಪಚರಿಸಬೇಕು, ಬೇಕಾದಾಗ ಉಪಚಾರ ಮಾಡಬೇಕು, ಇವನನ್ನು ಸತ್ಕರಿಸಬೇಕು ಅಂತ ಯಾರಿಗೂ ಭಾವನೆ ಬರಲಿಲ್ಲ. ಎಲ್ಲ ಉದ್ದಿನಬೇಳೆ ಗಿರಾಕಿರ್ಲಿ ಅಂತ ಶ್ರೀರಾಮಕೃಷ್ಣ ಏನು ಹೇಳ್ತಾರೋ ಆ ರೀತಿಯಲ್ಲಿ. ಆದ್ರಿಂದ ಸಾಕಾರ ಭಗವಂತ ಅಂತಂದ್ರೆ ಭಕ್ತರ ಭಕ್ತಿಯ ಶೈತ್ಯದಿಂದ ಅದೇ ನಿರಾಕಾರನೇ ಆಕಾರ ತಾಳುವಂತಹದ್ದು. ಸ ಆಕಾರ ಸಾಕಾರ, ಆಕಾರ ಉಳ್ಳವನೇ ಸಾಕಾರ, ಆಕಾರ ಇಲ್ಲದಿರುವವನೇ ನಿರಾಕಾರ. ಆಕಾಶದಂತೆ ಆಕಾಶಕ್ಕೇನು ಆಕಾರ ಇದೆ, ಆ ರೀತಿಯಲ್ಲಿ ಪರಮಾತ್ಮ ನಿಜಕ್ಕೂ ಇರುವಂತಹದ್ದು. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಆ ಪರಮಾತ್ಮನಲ್ಲೇ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಕೂಡ ಆ ಅನಂತ ಸಚ್ಚಿದಾನಂದ ಸಾಗರದಲ್ಲೇ ಇದೆ. ಪರಮಾತ್ಮನನ್ನು ಬಿಟ್ಟು ಯಾರು ಇರೋದಕ್ಕೆ ಸಾಧ್ಯವೇ ಇಲ್ಲ, ಅವನು ನಿರಾಕಾರ ಸ್ವರೂಪಿಯಾಗಿ ಅವನನ್ನು ಭಾವಿಸಿದಾಗ. ಆದರೆ ಅದನ್ನು ಅನುಭವಿಸೋದಕ್ಕಾಗುವುದಿಲ್ಲ, ಆಕಾಶವನ್ನು ಏನು ಅನುಭವಿಸೋದು? ಆದರೆ ಆಕಾಶವಿಲ್ಲದೆ ಯಾರು ಓಡಾಡೋಕ್ಕೆ ಸಾಧ್ಯವೇ ಇಲ್ಲ. ಆಕಾಶ ಆಕಾಶದಂತಹ ಅವಕಾಶ ಇಲ್ಲದೇ ಇತ್ತು ಅಂತಂದ್ರೆ ಯಾರು ಓಡಾಡೋಕ್ಕೆ ಸಾಧ್ಯವಿಲ್ಲ. ಅಂದ ಮಾತ್ರಕ್ಕೆ ಅದರಿಂದ ಹೆಚ್ಚೇನು ಪ್ರಯೋಜನವಿಲ್ಲ. ಮರಗಿಡ ಬಳ್ಳಿಗಳು, ಪ್ರಾಣಿ ಪಕ್ಷಿಗಳು, ಸಹಮಾನವರು, ಇವರು ನಮಗೆ ಹೆಚ್ಚು ಪ್ರಯೋಜನಕ್ಕೆ ಬರ್ತಾರೆ. ಅವರೊಂದಿಗೆ ನಾವು ವ್ಯವಹರಿಸಬಹುದು, ಅವರೊಂದಿಗೆ ನಮ್ಮ ಸುಖ ದುಃಖವನ್ನು ಹೇಳ್ಕೊಳ್ಬಹುದು, ಅವರು ನಮ್ಮನ್ನು ದುರುಪಯೋಗಿಸಿಕೊಳ್ಬಹುದು, ಈ ರೀತಿಯಲ್ಲಿ ಏನೋ ಒಂದು ಪರಿಸ್ಥಿತಿ ಪಡ್ಕೊಳ್ಬಹುದು. ಆದರೆ ಆಕಾಶದೊಂದಿಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ಆದ್ರಿಂದ ನಿರಾಕಾರ ಬ್ರಹ್ಮ ಅಂತಿರತಕ್ಕಂತಹ ವಸ್ತು ಅದು ಕೊನೆಯ ಮಾತು. ಯಾವಾಗ ಈ ಸುಖ ದುಃಖ ಅಂತಿರತಕ್ಕಂಥದ್ದು ಏನೂ ಬೇಡ, ದುಃಖದೊಂದಿಗೆ ಸುಖವೂ ಬೇಡ ಅಂತಿರತಕ್ಕಂಥ ಸ್ಥಿತಿ ಬಂದಾಗ ಮಾತ್ರವೇ ನಿರಾಕಾರದ ಅನುಭವಕ್ಕೆ ಅವನು ಸಮರ್ಥನಾಗ್ತಾನೆ. ಅಲ್ಲಿಯವರೆಗೆ ಸಾಕಾರ ಪರಮಾತ್ಮ ಅವನು ನಮ್ಮಂತೆಯೇ ರೂಪ ತಾಳಿ ಬರಬೇಕು. ನಮಗೆ ಮನುಷ್ಯ ಆಕಾರ ಇದೆ, ಅವನು ಒಬ್ಬ ಸುಂದರ ಪುರುಷನಾಗಿ ಬರಬೇಕು ಅಥವಾ ಸುಂದರ ಸ್ತ್ರೀಯಾಗಿ ಬರಬೇಕು, ಜಗನ್ಮಾತೆಯಾಗಿ ಬರಬೇಕು ಅಂದ್ರೆ ಜಗತ್ ಪಿತನಾಗಿ ಬರಬೇಕು. ಈ ರೀತಿಯಲ್ಲಿ ಭಕ್ತ ಹೃದಯ ಅಪೇಕ್ಷೆ ಪಡುತ್ತೆ. ಆ ಭಕ್ತ ಹೃದಯದ ಅಪೇಕ್ಷೆಯನ್ನು ಮನಗಂಡು ಭಗವಂತ ಅದೇ ರೂಪ ತಾಳ್ಕೊಂಡು ಬರ್ತಾನೆ. ಯಾವ ರೂಪ ಬೇಕು ಅಂದ್ರೆ ಆ ರೂಪ ತಾಳಬಲ್ಲವನವನು. ಈ ಜಗತ್ತಿನಲ್ಲಿ ಏನೇನು ಸೃಷ್ಟಿಯಲ್ಲಿ ಆಗಿವೆಯೋ ಅವುಗಳನ್ನೆಲ್ಲ ಸೃಷ್ಟಿ ಮಾಡಿದವನು ಅವನೇ. ಆದ್ರಿಂದ ಹಾಗೆ ಸೃಷ್ಟಿ ಮಾಡಿ ಅವರೊಳಗೆ ಪ್ರವೇಶ ಮಾಡಿದವನು ಅವನೇ. ಆದ್ರಿಂದ ಹೊಸದಾಗಿ ಇನ್ನೊಂದು ಅಂತಹದೊಂದು ರೂಪ ಬೇಕು ಅಂತ ಹೇಳಿದ್ರೆ ಆ ರೂಪವನ್ನ ತಂದುಕೊಳ್ಳಬಲ್ಲಂತಹ ವ್ಯಕ್ತಿ, ತಂದುಕೊಳ್ಳಬಲ್ಲಂತಹ ಶಕ್ತಿ ಆತ. ಆದ್ರಿಂದ ಅವನು ಸಾಕಾರನಾಗುತ್ತಾನೆ. ಆದ್ರಿಂದ ಯಾರದ್ದು ನಿರಾಕಾರವೋ ಅವನದ್ದೇ ಈ ಸಾಕಾರ ಅಂತನೋ ಮಾತನ್ನ ನಿನ್ನ ಮನಸ್ಸಿಗೆ ಒತ್ತಿ ಹೇಳ್ಕೋ ಅಂತ ಮಾಸ್ಟರ್ ಮಹಾಶಯನಿಗೆ ಹೇಳ್ತಾ ಇದ್ದಾರೆ. ಗಡಿಬಿಡಿ ಮಾಡ್ಕೊಡ್ಬೇಡ, ಗಲಿಬಿಲಿ ಮಾಡ್ಕೋಬೇಡ, ಅದೇ ಶ್ರೇಷ್ಠ, ಇದು ನಿಕೃಷ್ಟ ಅನ್ಬೇಡ, ಎರಡು ಕೂಡ ಒಂದೇ ತತ್ವದ ಎರಡು ರೂಪ ಅಷ್ಟೇ ಅಂತ ಮಾಸ್ಟರ್ ಮಹಾಶಯ ಮುಂದುವರಿಸ್ತಾ ಇದ್ದಾನೆ. ಇನ್ನೇನು ಮುಚ್ಚಂಜೆ ಆಗುವುದರಲ್ಲಿದೆ. ಪರಮಹಂಸರು ದಕ್ಷಿಣೇಶ್ವರಕ್ಕೆ ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ. ಈಗ ಅವರು ಈಶಾನ ಅನ್ನುವನ ಬೈಠಕ್ಕಾನೆಯ ದಕ್ಷಿಣ ಕೈಸಾಲೆಯಲ್ಲಿ ನಿಂತು ಆತನೊಡನೆ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಹೇಳ್ದ, ಭಗವನ್ ನಾಮೋಚ್ಚಾರಣೆ ಎಲ್ಲಾ ಸಮಯದಲ್ಲೂ ಫಲ ಕೊಡುತ್ತೆ ಅಂತ ಹೇಳೋಕೇನಾಗೋದಿಲ್ಲ ಅಂತ. ಆಗ ಆ ಈಶಾನ ಅನ್ನೋ ಭಕ್ತ ಹೇಳ್ದ, ಏನೇನ್ ಹೇಳ್ತಾ ಇರೋದು, ಅಶ್ವತ್ಥದ ಬೀಜ ಬಹಳ ಚಿಕ್ಕದೇನೋ ನಿಜ, ಆದ್ರೆ ಅದರಲ್ಲಿ ದೊಡ್ಡ ಮರವಾಗಿ ಬೆಳೆಯುವಂತಹ ಶಕ್ತಿ ಅಡಗಿದೆ, ಅದು ಬೆಳೆದು ದೊಡ್ಡದಾಗೋದಕ್ಕೆ ಸ್ವಲ್ಪ ಹೆಚ್ಚು ಸಮಯವೇನೋ ಬೇಕಾಗಬಹುದು ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ಹೌದು, ಫಲ ದೊರಕಬೇಕಾದ್ರೆ ಸ್ವಲ್ಪ ಹೆಚ್ಚು ಸಮಯವೇ ಬೇಕು ಅಂತ. ನೋಡಿ, ಇದೊಂದು ಬಹಳ ಮುಖ್ಯವಾದಂತಹ ಮಾತು. ಇಲ್ಲಿ ಮಂತ್ರದೀಕ್ಷೆ ಮಂತ್ರದೀಕ್ಷೆ ಅಂತ ಕೊಡಲಾಗುತ್ತೆ ಅಂತ ಪ್ರಕಟಣೆ ಮಾಡಿದಾಗ ಎಲ್ಲರೂ ಬಂದು ನಮಗೂ ಒಂದಿರಲಿ ಅಂತ ಆ ಮಂತ್ರದೀಕ್ಷೆಯನ್ನು ಪಡೆಯೋದಕ್ಕೆ ಉತ್ಸುಕರಾಗ್ತಾರೆ. ಅದೇನು ಕೊಡ್ತಾರಂತೆ ಅಂತ ಅನೌನ್ಸ್ ಮಾಡಿದ್ರೆ ಸಾಕು, ಪ್ರಕಟಣೆ ಮಾಡಿದ್ರೆ ಸಾಕು, ಹಾಗಾದ್ರೆ ನಮಗೂ ಒಂದಿರಲಿ ಅಂತ. ಅದಕ್ಕೇನು ಹೆಚ್ಚು ಖರ್ಚಿಲ್ವಾ ಅಂತ ವಿಚಾರ ಎಲ್ಲ ತಿಳ್ಕೊಂಡು ಆಗ ನಮಗೊಂದು ಇರಲಿ. ಇನ್ ಕೆಲವರು ಕೇಳೋದುಂಟು, ಅದಕ್ಕೇನು ಬಹಳ ಕಟುವಾದ ನಿಯಮಗಳೇನು ಇಲ್ವ ತಾನೆ ಅಂತ. ಓಟೋಪಚಾರಗಳಲ್ಲಿ ಹೆಚ್ಚೇನು ಮಾಡ್ಕೋಬೇಕಾಗಿಲ್ಲ ತಾನೆ ವ್ಯತ್ಯಾಸ ಇತ್ಯಾದಿ. ಆಗ ಎಲ್ಲರಿಗೂ ಹೇಳಲಾಗತ್ತೆ, ಅಂಥದ್ದೇನಿಲ್ಲ, ಸುಮ್ಮನೆ ಒಂದು 10 ಸಲ ಜಪ ಮಾಡಿದ್ರೆ ಸಾಕು, ದಿವಸ ಮಾಡಿದ್ರೆ ಸಾಕು ಅಷ್ಟೆ ಅಂತ ಹೇಳ್ಬಿಟ್ಟಾಗ, ಹಾಗಾದ್ರೆ ತಗೊಳ್ಳೋಕೆ ನಮ್ದೇನು ಅಭ್ಯಂತರವಿಲ್ಲ ಅಂತ ತಗೊಂಡ್ಬಿಡ್ತಾರೆ ಮಂತ್ರದೀಕ್ಷೆಯನ್ನು. ಆಮೇಲೆ ಕಥೆ ಕೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಾತ್ಕಾರ ಮಾಡ್ಕೋಬಹುದು, ಆ ಮಂತ್ರವನ್ನು ಜಪಿಸ್ತಾ ಜಪಿಸ್ತಾ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಅಂತನೋ ಕಥೆಯೆಲ್ಲ ಕೇಳ್ತಾರೆ ಅವರು. ಓಹೋ, ದೇವರು ಸಾಕ್ಷಾತ್ಕಾರ ಬೇರೆ ಆಗುತ್ತಾ ಈ ಮಂತ್ರ ಜಪ ಮಾಡಿದ್ರೆ? ಹಂಗಾದ್ರೇನು ಮಾಡಬೇಡ ಅಂದ್ರೆ, ಅಲ್ಲಾವುದ್ದೀನ ದೀಪ ಇದೆಯಲ್ಲ, ಆ ದೀಪವನ್ನು ಹೀಗೆ ಮುಟ್ಟಿದ ತಕ್ಷಣ ಅದು ದೆವ್ವ ಪ್ರತ್ಯಕ್ಷವಾಗ್ಬಿಡುತ್ತೆ, ಬೇಕಾದ್ದೆಲ್ಲ ಮಾಡಿಕೊಟ್ಬಿಡುತ್ತೆ. ಅದೇ ತರಹ ಇವನು ಮಂತ್ರ ಜಪವನ್ನ ಹೀಗೆ ಕೈಬೆರಳಲ್ಲಿ ಮುಟ್ಟಿ ಮುಟ್ಟಿ ಉಚ್ಚರಿಸಿಬಿಟ್ರೆ ಚಕ್ ಅಂತ ಆ ದೇವರು ದರ್ಶನ ಕೊಟ್ಬಿಡ್ತಾನೆ ಅಂತನ್ನುವ ಕಲ್ಪನೆಯೆಲ್ಲ ಮಾಡಿಕೊಳ್ತಾರೆ ಮತ್ತು ಕೂತ್ಕೊಂಡು ಶುರು ಮಾಡ್ತಾರೆ. ಆಗಲಿಲ್ಲ, ದೇವರು ಬರಲೇ ಇಲ್ಲ. ಆಗ ಅಕ್ಕಪಕ್ಕದವರು ಬೇರೆಯವರು ಮಂತ್ರದೀಕ್ಷೆ ತಗೊಂಡು, ನಿಮ್ಗೇನಾಯ್ತಾ, ನನಗೇನು ಆಗಲೇ ಇಲ್ವಲ್ಲ ಅಂತ ಶುರು ಮಾಡ್ತಾರೆ. ಆಗ ಅವ್ರಿಗೆ ಏನೋ ಒಂದು ಕನಸಾಗಿರುತ್ತೆ, ಅದನ್ನ ಹೇಳ್ತಾರೆ, ನನಗೆ ಹೀಗಾಯ್ತು ಅಂತ, ನನಗೆ ಅಷ್ಟು ಆಗಲಿಲ್ವಲ್ಲ ಅಂತ ಏನು ಚಿಂತೆ. ಈ ರೀತಿಯಲ್ಲಿ ವಿಚಾರ ವಿಮರ್ಶೆ ಪ್ರಾರಂಭವಾಗುತ್ತೆ. ಆಮೇಲೆ ಯಾರೋ ಒಬ್ರು ಹೇಳ್ತಾರೆ, ಒಂದು 2-3 ವರ್ಷವಾದ್ರೂ ಕುಳಿತು ಜಪ ಮಾಡಬೇಕಾಗತ್ತೆ ಅಂತ. ಓಹೋ, 2-3 ವರ್ಷ ಮಾಡಬೇಕಾಗತ್ತಾ, ಆಗ್ಲಿ ಅದು ಒಂದು ಕೈ ನೋಡೇ ಬಿಡೋಣ ಅಂತ 2-3 ವರ್ಷ, ಬೆಳಿಗ್ಗೆ ಒಂದು ಸ್ವಲ್ಪ, ಸಂಜೆ ಒಂದು ಸ್ವಲ್ಪ ಜಪ ಮಾಡ್ತಾರೆ, ಪ್ರತಿದಿನ ತಪ್ಪದೇ ಮಾಡ್ಕೊಂಡು ಬರ್ತಾರೆ. ಆದರೂ ಕೂಡ ದೇವರು ಒಲಿಯಲಿಲ್ಲ. ಆಗ ಅವರು ಭಾವಿಸ್ತಾರೆ ಇದರಲ್ಲೇನು ಶಕ್ತಿ ಇಲ್ಲ, ಬೇರೆ ಗುರುಗಳನ್ನ ಯಾರಾದ್ರೂ ಹುಡ್ಕೊಂಡು ಹೋಗೋಣ, ಅವ್ರು ಕೊಡತಕ್ಕಂತ ಮಂತ್ರದಲ್ಲಿ ಹೆಚ್ಚು ಶಕ್ತಿ ಇರಬಹುದು ಅಂತ ಹೀಗೆಲ್ಲ ಗುರುಗಳನ್ನು ಬದಲಾಯಿಸ್ತಾ ಹೋಗ್ತಾ ಇರ್ತಾರೆ ಅವರು. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಭಕ್ತ ಐಶಾನ ಏನ್ ಹೇಳ್ತಾ ಇದ್ದಾನೆ, ಅಶ್ವತ್ಥದ ಬೀಜ ಬಹಳ ಚಿಕ್ಕದೇನೋ ನಿಜ, ಆದರೆ ಅದರಲ್ಲಿ ದೊಡ್ಡ ಮರವಾಗಿ ಬೆಳೆಯುವಂತ ಶಕ್ತಿ ಅಡಗಿದೆ. ಅದು ಬೆಳೆದು ದೊಡ್ಡದಾಗೋದಕ್ಕೆ ಸ್ವಲ್ಪ ಹೆಚ್ಚು ಸಮಯವೇನೋ ಬೇಕಾಗಬಹುದು ಅಂತ, ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತೆ. ಅದಕ್ಕೆ ಶ್ರೀರಾಮಕೃಷ್ಣ ದನಿಗೂಡಿಸ್ತಾರೆ, ಹೌದೌದು ಫಲ ದೊರಕಬೇಕಾದ್ರೆ ಸ್ವಲ್ಪ ಹೆಚ್ಚು ಸಮಯವೇ ಬೇಕು ಅಂತ. ಈತ ಏನ್ ಹೇಳ್ತಾ ಇದ್ದಾನೆ, ಅದು ದೊಡ್ಡ ಮರವಾಗಿ ಬೆಳೆಯುವುದಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕು ಅಂತ ಹೇಳ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಫಲ ದೊರಕಬೇಕಾದ್ರೆ ಹೆಚ್ಚು ಸಮಯವೇ ಬೇಕು ಅಂತ. ಮರ ದೊಡ್ಡದಾಗುವುದು ಮಾತ್ರ ಅಲ್ಲ, ಅದು ಫಲ ಬೇರೆ ಕೊಡುತ್ತೆ, ತಿನ್ಬಹುದು ಆ ಹಣ್ಣನ್ನ. ಅದು ಶ್ರೀರಾಮಕೃಷ್ಣ ಅನುಭವದ ವಾಕ್ಯ, ಇದು ಇವನು ಕೇಳಿದಂತಹ ಅನುಭವದ ವಾಕ್ಯ, ಕೇಳಿ ಅನುಭವ ಮಾಡಿಕೊಂಡಿದ್ರೆ ವಾಕ್ಯ. ಏನ್ ಕೇಳ್ಕೊಂಡಿದ್ದಾನೆ, ಆ ಬೀಜ ಜಪ ಮಾಡೋದ್ರ ಮೂಲಕ, ಅಂದ್ರೆ ಮಂತ್ರದ ಬೀಜ ಜಪ ಮಾಡೋದ್ರ ಮೂಲಕ ಅದು ದೊಡ್ಡದಾಗುತ್ತೆ, ಮರ ದೊಡ್ಡದಾದಂತೆ ಅಂತ ಅಷ್ಟೇ ಅವನಿಗೆ ಗೊತ್ತಿರೋದು. ಫಲ ದೊರಕುತ್ತೆ, ಆ ಫಲವನ್ನು ತಿನ್ನಬಹುದು, ರುಚಿಕರವಾದಂತಹ ಫಲ ಅಂತನೂ ಅನುಭವ ಇಲ್ಲ. ಶ್ರೀರಾಮಕೃಷ್ಣ ಅದನ್ನು ಹೇಳ್ತಾ ಇದ್ದಾರೆ. ಇದು ಬಹಳ ಗಮನೀಯವಾದಂತಹ ಒಂದು ಮಾತು. ಆದರೆ ಈ ಜಪವನ್ನು ಹೇಗೆ ಮಾಡಬೇಕು ಅಂತನೋ ಪ್ರಶ್ನೆಗಳೆಲ್ಲ ಹೇಳುತ್ತವೆ. ಇಟರ್ನಲ್ ಕಂಪ್ಯಾನಿಯನ್ ಅಂತ ಒಂದು ಪುಸ್ತಕ ಇದೆ ಇಂಗ್ಲಿಷ್ನಲ್ಲಿ, ಅದನ್ನೇ ಬ್ರಹ್ಮಾನಂದ ವಚನ ಸುಧೆ ಅಂತ ಕನ್ನಡದಲ್ಲಿ ಇದೆ. ಸ್ವಾಮಿ ಬ್ರಹ್ಮಾನಂದಜಿಯವರು ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಅದಕ್ಕೋಸ್ಕರ ಮಂತ್ರದೀಕ್ಷೆಯನ್ನ ಪಡ್ಕೊಳ್ಬೇಕು ಅಂತ ಇಚ್ಛೆ ಪಡುವವರು ಮೊದಲು ಆ ಪುಸ್ತಕವನ್ನು ಓದಿರಬೇಕು, ರಾಮಕೃಷ್ಣರ ಜೀವನ ಚರಿತ್ರೆಯನ್ನೆಲ್ಲ ಓದಿರಬೇಕು, ಶ್ರೀ ಶಾರದಾಮಾತೆಯವರ ಜೀವನ ಚರಿತ್ರೆಯನ್ನೆಲ್ಲ ಓದಿರಬೇಕು, ಆಮೇಲೆ ಪರಮಾರ್ಥ ಪ್ರಸಂಗ ಅಂತ ಹೇಳ್ತಕ್ಕಂಥ ಒಂದು ಪುಸ್ತಕ ಇದೆ, ಅದನ್ನು ಕೂಡ ಓದಿರಬೇಕು. ಈ ತರಹ ಶ್ರೀರಾಮಕೃಷ್ಣ ಶ್ರೀ ಮಾತೆ ಶಾರದಾದೇವಿ ಸ್ವಾಮಿ ವಿವೇಕಾನಂದರು ಈ ಧ್ಯಾನ ಜಪಗಳಿಗೆ ಸಂಬಂಧಪಟ್ಟಂತೆ ಏನೇನು ಮಾತುಗಳನ್ನೆಲ್ಲ ಹೇಳಿದ್ದಾರೋ ಅವ್ರನ್ನೆಲ್ಲ ತಿಳಿದುಕೊಂಡು ಸಿದ್ಧರಾಗಿ ಗುರುಗಳ ಬಳಿಗೆ ಬರಬೇಕು. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಉತ್ತರ ಕೊಡೋದಕ್ಕೆ ಸಮಯ ಇರೋದಿಲ್ಲ, ಅದಕ್ಕೆ ಎಲ್ಲ ಬರೆದಿಡಲಾಗಿದೆ. ಈಗಂತೂ ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಅಂತ ಇಂಗ್ಲಿಷಲ್ಲಿ ಒಂದು ಪುಸ್ತಕ, ಅದು ಕನ್ನಡದಲ್ಲೂ ಕೂಡ ತರ್ಜುಮೆಯಾಗಿ ಕೆಲವೇ ತಿಂಗಳುಗಳಲ್ಲಿ ಬರತಕ್ಕಂತಹದ್ದೊಂದಿದೆ, ಅದನ್ನು ಕೂಡ ಓದ್ಕೊಳ್ಬಹುದು. ಸ್ವಾಮಿ ಯತೀಶ್ವಾಂಜಿಯವರು ಸುಲಿದ ಬಾಳೆಯ ಹಣ್ಣಿನಂದದಿ, ಆ ಆಧ್ಯಾತ್ಮಿಕ ಜೀವನ ಆಗಿರತಕ್ಕಂಥ ಬಾಳೆಹಣ್ಣನ್ನ ಸುಲಿದು ಸುಲಿದು ಸುಲಿದು ಸುಲಿದು ಇನ್ನೇ ನಾವು ನುಂಗೋದು ಅಂದ್ ಬಾಕಿ, ಅದನ್ನು ಕೂಡ ನಾವೆಷ್ಟು ಕೆಲವು ಸೋಮಾರಿಗಳು ಅಂದ್ರೆ ಸ್ವಲ್ಪ ದಯವಿಟ್ಟು ಬಾಯಿಯೊಳಗಾದ್ರೂ ಹಾಕ್ತೀರಾ ಅಂತ, ಬಾಯಿಯೊಳಗೆ ಇಟ್ಟರೆ ಆಮೇಲೆ ನುಂಗ್ಬೋದೋ ಬೇಡೋ ಅಂತ ಯೋಚನೆ ಮಾಡ್ತೀವಿ ಅಂತ. ಆದ್ರಿಂದ ಇಷ್ಟನ್ನು ಕೂಡ ನಾವು ಶ್ರಮ ವಹಿಸೋದಕ್ಕೆ ಸಾಧ್ಯವಿಲ್ಲದಿದ್ರೆ ಸಾಕ್ಷಾತ್ಕಾರ ಬಹಳ ದೂರದ ಮಾತಾಗುತ್ತೆ. ಆಮೇಲೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗಬಹುದು ಅಂತ ಹೇಳ್ತಕ್ಕಂಥದ್ದು ಬಹುಶಃ ಒಂದು ನಾಲ್ಕು ಜನ್ಮಗಳೇ ಬೇಕಾಗಬಹುದು ಅನ್ನುವ ಸ್ಥಿತಿಗೆ ಗುರಿಯಾಗಬಹುದು. ಆದ್ರಿಂದ ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತನ್ನ ನಾವು ಸ್ವಲ್ಪ ಗಮನಿಸಬೇಕಾಗುತ್ತೆ. ಮಂತ್ರದಲ್ಲಿ ಶಕ್ತಿ ಇದೆ ಅನ್ನೋದೇನೋ ನಿಜವೇ, ಆದರೆ ಪ್ರೇಮ ಭಕ್ತಿ ವಿವೇಕ ವೈರಾಗ್ಯ ಅಂತ ಹೇಳ್ತಕ್ಕಂತಹ ನೀರು ಗೊಬ್ಬರ ಹಾಕಿ ಅದನ್ನ ಬೆಳೆಸಬೇಕಾಗುತ್ತೆ ಅಂತ. ಶ್ರಮ ವಹಿಸಬೇಕಾಗುತ್ತೆ, ಶ್ರಮ. ತಪಸ್ಸು ತಪಸ್ಸು ತಪಸ್ಸು ಅಂತ ಒಂದು ಶಬ್ದ ಇದೆ. ನಿಯಮಬದ್ಧವಾಗಿ ನಿಯತ ಕಾಲದಲ್ಲಿ ಜಪಕ್ಕೆ ಕುಳಿತುಕೊಳ್ಳದೇ ಒಂದು ತಪಸ್ಸು. ಅದೆಷ್ಟು ತಪಸ್ಸು ಅಂತಂದ್ರೆ, ಒಮ್ಮೆ ಒಬ್ಬರು ಭಕ್ತರಿಗೆ ನಾನು ಹೇಳಿದೆ, ಸ್ವಲ್ಪ ಅವ್ರು ಗಲಾಟೆ ಮಾಡ್ತಾ ಇದ್ರು, ಚಂಚಲ ಚಿತ್ತ ಅತಿತ್ತ. ಅದರಿಂದ ಅವ್ರಿಗೆ ಹೇಳಿದೆ, ಶ್ರೀಮಾತೆ ಶಾರದಾದೇವಿಯವರು ಹೇಳಿದ್ದಾರೆ 10,000 ಜಪ ಮಾಡಿದ್ರೆ ಮನಃಶಾಂತಿ ಸಿಗುತ್ತೆ ಅಂತ, ನೀವು ಅದನ್ನು ಅನುಸರಿಸಿ 10,000 ಜಪ ಮಾಡಿ ಅಂತ ನನ್ನ ಕಡೆಯಿಂದ ಕೂಡ ಒಂದು ಅಧಿಕಾರವಾಣಿಯಿಂದ ಹೇಳಿದೆ. ಶ್ರೀಮಾತೆಯವರ ಮಾತನ್ನ ನಾನು ಮರುಧ್ವನಿಸಿದೆ ಅಷ್ಟೇನೆ. ಅವರು ಸ್ವಲ್ಪ ಸಾಧನೆ ಮಾಡ್ತಕ್ಕಂತಹ ಮನಸ್ಸುಳ್ಳಂತಹ ವ್ಯಕ್ತಿನೇ, ಆದ್ರಿಂದ ಮಾಡಲು ಕುಳಿತರು. 10,000 ಜಪ ತಾನೆ, ಸುಮ್ಮನೆ ಜಪ ಹೇಳಿದ್ದೇನೆ ಹೇಳ್ತಾ ಇರೋದು ಅಲ್ವೇ, 10,000 ಎಣಿಸಿದ್ರೆ ಆಯ್ತು. ಅದೇನೋ ಲಲಿತಾ ಸಹಸ್ರನಾಮೋ ವಿಷ್ಣು ಸಹಸ್ರನಾಮೋ ಶಿವ ಸಹಸ್ರನಾಮೋ ಅವ್ರನ್ನೆಲ್ಲ ಬಾಯಿಪಾಠ ಮಾಡಿ ಹೇಳ್ತಕ್ಕಂಥದ್ದೇ ಅಲ್ಲ, ಒಂದೇ ಮಂತ್ರ, ಅದನ್ನ 10,000 ಸತಿ ಹೇಳಿದ್ರಾಯ್ತು, ಹೇಳಿದ್ದೇನೆ ಹೇಳ್ತಾ ಇರೋದು, ನೋಡೋಣ ಮಾಡೋಣ ಮಾಡೇ ಬಿಡೋಣ ಅಂತ ಕೂತರು. ಮಾಡಿದ್ರು ಮಾಡಿದ್ರು ಮಾಡಿದ್ರು. ಒಂದು 3-4 ದಿನ ಆದ್ಮೇಲೆ ಬಂದು ಹೇಳಿದ್ರು, ಸ್ವಾಮೀಜಿ ನನ್ನ ತಲೆ ಮೇಲೆ ಚಪ್ಪಡಿ ಎಳೆದು ಬಿಟ್ರಿ ನೀವು ಅಂತ. ಅಂದ್ರೆ ತಲೆ ಮೇಲೆ ಚಪ್ಪಡಿ ಕುಳಿತಷ್ಟು ಭಾರವಾಗಿತ್ತು ಆ 10,000 ಜಪ ಮಾಡೋ ಹೊತ್ತಿಗೆ. ಮನಸ್ಸನ್ನ ಅಣಿಗೊಳಿಸಿಕೊಳ್ಬೇಕಾಗತ್ತೆ. 100, 150, 200, 1,000, 2,000, 5,000, 10,000 ಇತ್ಯಾದಿ ಮಾಡೋದಕ್ಕೆ ಮನಸ್ಸನ್ನ ಅಣಿಗೊಳಿಸಿಕೊಳ್ಬೇಕು, ಅದನ್ನ ಶಕ್ತವಾಗಿಸಿಕೊಳ್ಬೇಕು, ಮೆಲ್ಲ ಮೆಲ್ಲನೆ ಅದಕ್ಕೆ ರುಚಿಯನ್ನ ಹತ್ತಿಸಬೇಕು. ನಾಮೇ ರುಚಿ, ನಾಮದಲ್ಲಿ ರುಚಿ ಹತ್ತುವಂತೆ ಮಾಡಬೇಕು. ಮೊದಲು ವಿಷ, ಮಂತ್ರ ಜಪವನ್ನ ಜಪಿಸೋದು ಅಂತಂದ್ರೆ ವಿಷ, ನಿದ್ರೆ ಬಂದ್ಬಿಡುತ್ತೆ, ಹಾಗೆ ತೂಕಡಿಸಿ ಈಗ ತೂಕಡಿಸಿ ಎಷ್ಟು ಕಷ್ಟಪಡಬೇಕಾಗತ್ತೆ. ಆದರೂ ಕೂಡ ಬಿಡಬಾರ್ದು, ಯಾಂತ್ರಿಕವಾಗಿ ಆದರೂ ಕೂಡ ಜಪ ಮಾಡಬೇಕು ಅಂತೇನೆ ಬ್ರಹ್ಮಾನಂದಜಿ ಮೊದಲಾದವರ ಸಲಹೆ. ಯಾಂತ್ರಿಕವಾಗಿ ಆದರೂ ಕೂಡ ಜಪವನ್ನು ಮಾಡ್ತಾ ಹೋಗಬೇಕು ಅಂತ. ಹೀಗೆ ಆ ಜಪವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ 10,000, 20,000, 30,000 ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾ ಇದ್ರು, ದಿವಸಕ್ಕೆ 1,00,000 ಜಪ ಮಾಡ್ತಾ ಇದ್ದೆ ನಾನು ಅಂತ. ಅದನ್ನು ಕೇಳಿದಾಗ ನಮ್ಗೆ ಆಶ್ಚರ್ಯವಾಗುತ್ತದೆ, ಹೇಗೆ ಸಾಧ್ಯ, ಹೇಗಾದ್ರೂ ಸಾಧ್ಯ ಅಂತ. ಇರೋದು 24 ಗಂಟೆ ಪೂರ್ತಿ ಜಪ ಮಾಡಿದ್ರು ಕೂಡ 1,00,000 ಆಗೋದೇ ಇಲ್ಲ. ಹಾಗಿರುವಾಗ ಇವರು 1,00,000 ಜಪ ಮಾಡಿದ್ರೆ ಹೇಗೆ ಸಾಧ್ಯ ಅಂತನ್ನುವ ಪ್ರಶ್ನೆ ಬರುತ್ತೆ. ಅದು ಹೇಗೆ ಅಂತಂದ್ರೆ, ಮನಸ್ಸಿನ ಚಂಚಲತೆ ಅಂತ ಹೇಳ್ತಕ್ಕಂತಹದ್ದು ಕಡಿಮೆಯಾಗಿ ಏಕಾಗ್ರತೆ ಅಂತ ಹೇಳ್ತಕ್ಕಂತಹದ್ದು ನೆಲೆಗೊಂಡಾಗ 100,000 ಜಪ ಮಾಡೋಕೆ ಸಾಧ್ಯವಾಗುತ್ತೆ. ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಅಂತ ಉಚ್ಚರಿಸುವುದೊಂದು ಜಪವೇ, ಅಥವಾ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ರಾಮ ರಾಮ ಅಂತಂದ್ರೆ ಸ್ವಲ್ಪ ಬೇಗ ಬೇಗ ಮಾಡಿ 100,000 ಗಟ್ಟಲೆ ಮಾಡಿಬಿಡ್ಬಹುದು. ಆದರೆ ಓಂ ನಮೋ ನಾರಾಯಣಾಯ ಅಂತ ಹೇಳ್ತಕ್ಕಂತಹ ಮಂತ್ರವೋ ಅಥವಾ ಓಂ ನಮ ಶಿವಾಯ ಅಂತ ಹೇಳ್ತಕ್ಕಂತಹ ಮಂತ್ರವೋ ಇದೆ ಅಂತ ಇಟ್ಕೊಳ್ಳಿ, ಅದನ್ನ 100,000 ಗಟ್ಟಲೆ ಹೇಗೆ ಮಾಡೋದು? ಓಂ ನಮೋ ಶಿವಾಯ ಓಂ ನಮೋ ನಾರಾಯಣಾಯ ಅಂತ ಸ್ಪಷ್ಟವಾಗಿ ಉಚ್ಚರಿಸೋದು ಬೇಡವೇ? ಹಾಗೆ ಉಚ್ಚರಿಸಿದಾಗ ತನ್ನಷ್ಟಕ್ಕೆ ಸಮಯ ಹೊರಟೋಗೋದಿಲ್ವೇ ಅಂತಂದ್ರೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡ್ತಾ ಮಾಡ್ತಾ ಮಾಡ್ತಾ ಸ್ಪಷ್ಟವಾಗಿ ಮಾನಸಿಕವಾಗಿ ಉಚ್ಚರಿಸುವಂತಹ ಒಂದು ಸ್ಥಿತಿ ಬರುತ್ತೆ. ಮಾನಸಿಕವಾಗಿ ಉಚ್ಚರಿಸುವಂತಹ ಸ್ಥಿತಿ ಬರೋದಕ್ಕೇನೆ 3-4 ವರ್ಷ ನಿರಂತರವಾಗಿ ಕಷ್ಟಪಡಬೇಕಾಗುತ್ತೆ. ಜಪ ಮಾಡಬೇಕಾಗುತ್ತೆ ಅಂತ ಹೇಳೋದಿಲ್ಲ ನಾನು, ಕಷ್ಟಪಡಬೇಕಾಗುತ್ತೆ. ಯಾವಾಗ ಮಾನಸಿಕವಾಗಿ ಮಾಡುವಂತಹ ಸಾಮರ್ಥ್ಯ ಬರುತ್ತೋ ಆಗ ಮನಸ್ಸು ಏಕತತ್ವಾಭ್ಯಾಸದಲ್ಲಿ ಸಿದ್ಧಿಯನ್ನು ಪಡೆಯುತ್ತೆ. ಏಕತತ್ವಾಭ್ಯಾಸ ಅಂದ್ರೆ ಒಂದೇ ತತ್ವದಲ್ಲಿ ಬಹಳ ಹೊತ್ತು ನಿಲ್ಲುವಂತಹ ಸ್ಥಿತಿ, ಒಂದೇ ವಿಷಯದಲ್ಲಿ ಮನಸ್ಸನ್ನ ಬಹಳ ಹೊತ್ತು ನಿಲ್ಲಿಸುವಂತಹ ಸ್ಥಿತಿ ಅದು ಏಕತತ್ವಾಭ್ಯಾಸದಿಂದ, ಒಂದೇ ತತ್ವವನ್ನು ಅಭ್ಯಾಸ ಮಾಡುವುದರಿಂದ ಬರುತ್ತದೆ. ಆ ಮನಸ್ಸಿನಲ್ಲಿ ಜಪ ಮಾಡತಕ್ಕಂತಹ ಒಂದು ಸಾಧ್ಯತೆ ಬಂದಾಗ ಸಿದ್ಧಿಸಿದಾಗ ಅದು ಮೆಲ್ಲನೆ ನಾವು ಆಲೋಚನೆ ಕೂಡ ಮಾಡ್ತೇವೆ. ಸ್ವಾಧ್ಯಾಯ ರಾಜಯೋಗದಲ್ಲಿ ಬರೆದಿದೆ ಸ್ವಾಧ್ಯಾಯ ಅಂತ. ಸ್ವಾಧ್ಯಾಯ ಅಂತಂದ್ರೆ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಅಂತಲೂ ಒಂದು ಅರ್ಥ. ಮಂತ್ರ ಜಪ ಅಂತ ಹೇಳ್ತಕ್ಕಂಥದ್ದನ್ನು ಯಾವ ಗುರುಗಳು ಉಪದೇಶಿಸಿದ್ದಾರೋ ಅದನ್ನ ಅರ್ಥೈಸಿಕೊಂಡು ಅಭ್ಯಾಸ ಮಾಡುವುದು ಕೂಡ ಸ್ವಾಧ್ಯಾಯ. ಓಂ ನಮೋ ನಾರಾಯಣ ಅಂತ ಹೇಳಿದ್ರೆ ಓಂ ಅಂದ್ರೆ ಏನು, ನಮೋ ಅಂದ್ರೆ ಏನು, ನಾರಾಯಣ ಅಂತಂದ್ರೆ ಏನದು ಅಂತನ್ನೋದನ್ನೆಲ್ಲ ಅರಿತುಕೊಳ್ಳುವ ಕೆಲಸ ಇದೆ. ಅದನ್ನ ತಿಳಿದವರಿಂದ ಅರಿತುಕೊಂಡು ಆ ಭಾವ ತಂದುಕೊಂಡು ಜಪ ಮಾಡಬೇಕು. ತಜ್ಜಪಸ್ತದರ್ಥ ಭಾವನಂ ಅಂತ ಸೂತ್ರವಾಕ್ಯ ರಾಜಯೋಗದಲ್ಲಿ ಒಂದು ಸೂತ್ರವಾಕ್ಯ ಇದೆ. ಜಪ ಜಪ ಅಂದ್ರೆ ಏನದು? ಯಾವ ಮಂತ್ರವನ್ನ ನಾವು ಭಾವಿಸ್ತಾ ಭಾವಿಸ್ತಾ ಜಪ ಮಾಡ್ತೇವೋ ಅದು ನಿಜವಾದ ಜಪ ಅಂತ. ತಜ್ಜಪ ತದರ್ಥ ಭಾವನಂ, ಅರ್ಥವನ್ನು ಭಾವಿಸ್ತಾ ಇರಬೇಕು. ಇಂಥ ಪರಮಾತ್ಮನನ್ನ ನಾನು ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಅವನ ನಾಮವನ್ನ ಆನಂದದಿಂದ ಉಚ್ಚರಿಸ್ತಾ ಇದ್ದೇನೆ. ಆ ನಾಮದ ಮಹಿಮೆ ಇಂತಿಂಥದ್ದು, ಆಹಾ ಎಷ್ಟು ಅದ್ಭುತ ಅಂತನ್ನುವ ಒಂದು ಬಗೆಯ ರೋಮಾಂಚನದ ಸ್ಥಿತಿಯನ್ನ ನಾವು ಅನುಭವಿಸಬೇಕು. ಭಾವಿಸ್ತಾ ಭಾವಿಸ್ತಾ ಎಲ್ಲ ನಮ್ಮ ಕಲ್ಪನೆ ನಮ್ಮ ಭಾವನೆ ಅದನ್ನ ಆಶ್ರಯಿಸಿಕೊಳ್ಬೇಕು, ಅದನ್ನು ತಂದುಕೊಳ್ಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಮೇಲೇರುವುದಕ್ಕೆ ಭಾವನೆ ಕಲ್ಪನೆಗಳು ಬಹಳ ಸಹಾಯ ಮಾಡುತ್ತವೆ. ನಾವು ಏನೇನನ್ನು ಭಾವಿಸುವುದಿಲ್ವೇ? ನಾವು ಭಾವಿಸದೇ ಇರತಕ್ಕಂತಹ ಸಮಯ ಯಾವುದಾದ್ರೂ ಇದೆಯೇನೋ? 5 ನಿಮಿಷ ಸುಮ್ಮನೆ ನಮ್ಮನ್ನು ಬಿಟ್ಟರೆ ಅದೆಷ್ಟೊಂದು ಭಾವಿಸಿಬಿಟ್ಟಿರ್ತೀವಿ ನಾವು, ಅದೆಷ್ಟೊಂದು ನೆನಪು ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಅದೆಲ್ಲವನ್ನು ಬಿಟ್ಟು ಯಾವುದನ್ನು ಭಾವಿಸಿದರೆ ಮುಂದೆ ಅನುಭವಿಸಲೇಬಹುದೋ ಅಂತಹದ್ದನ್ನು ಭಾವಿಸ್ತಾ ಇರಬೇಕು. ಅಂತಹ ದಿವ್ಯ ಸತ್ಯ ಆ ಮಂತ್ರ, ಆ ಮಂತ್ರದ ಅರ್ಥ. ಆದ್ರಿಂದ ಅದನ್ನು ಭಾವಿಸ್ತಾ ಇರಬೇಕು, ಭಾವಿಸ್ತಾ ಒಳಗಡೆ ಅನುಭವಿಸ್ತಾ ಇರಬೇಕು. ಒಂದು ಬಗೆಯ ಆನಂದವನ್ನು ಅನುಭವಿಸ್ತಾ ಇರಬೇಕು. ಎಂತಹ ಮಹಿಮಾನ್ವಿತವಾದಂತಹ ನಾಮ, ಎಂತಹ ಮಹಿಮಾನ್ವಿತನಾದಂತಹ ಆ ನಾಮಿ ಅಂದ್ರೆ ಪರಮಾತ್ಮ, ಅವನನ್ನು ನಾನು ಭಾವಿಸ್ತಾ ಇದ್ದೇನೆ ಅಂತನ್ನುವ ಈ ಒಂದು ದೃಷ್ಟಿಯಿಂದ ಜಪ ಮಾಡ್ತಾ ಹೋಗಬೇಕು. ನೋಡಿ ಎಷ್ಟು ಕಾಲ ಬೇಕಾಗುತ್ತೆ ಅದನ್ನೆಲ್ಲ ನಾವು ಸಿದ್ಧಿಸಿಕೊಳ್ಳೋದಕ್ಕೆ. ಆಮೇಲೆ ತೀವ್ರವಾದಂತಹ ತೀಕ್ಷ್ಣವಾದ ಏಕಾಗ್ರತೆ ಸಿಡುತ್ತಕ್ಕಂತಹ ಅದು ಸಿದ್ಧಿಸುತ್ತೆ. ಮನಸ್ಸು ಶುದ್ಧವಾಗ್ತಾ ಇರುತ್ತೆ, ಮನಸ್ಸು ಶರೀರ ಎರಡೂ ಶುದ್ಧವಾಗ್ತಾ ಇರುತ್ತೆ. ಶುದ್ಧ ಅಂತಂದ್ರೆ ಏನು? ಶುದ್ಧ ಅಂತ ಹೇಳಿದ್ರೆ ಏನು? ಸೋಪ್ ಹಚ್ಚಿ ತೊಳೆದ್ರೆ ಶುದ್ಧ, ಮಡಿ ಮಾಡಿದ ಬಟ್ಟೆ ಧರಿಸಿದರೆ ಶುದ್ಧ, ಸತ್ಯವಾಕ್ಯಗಳನ್ನ ಪಾಲಿಸಿದರೆ ಶುದ್ಧ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಶುದ್ಧತೆ, ಶುದ್ಧತೆ ಅಂತ ಹೇಳಿದ್ರೆ ನಿಸ್ವಾರ್ಥ ಭಾವ, ಅಸೂಯಾರಹಿತ ಭಾವ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇಂಥವುಗಳ ಒಂದೇ ಒಂದು ಅಲೆಯೂ ನಮ್ಮ ಮನದ ಆಳದಲ್ಲಿ ಸುಳಿದಿರಬಾರದು. ಆ ಮನದಲ್ಲಿ, ಮನ ಬಹಳ ವಿಶಾಲವಾದ್ದು. ಮನಸ್ಸನ್ನು ನೀವು ಆಲೋಚಿಸ್ತಾ ಗೊತ್ತಾಗುತ್ತೆ ಮನಸ್ಸು ಚಿಕ್ಕದಲ್ಲವೇ ಅಲ್ಲ. ಅದು ದೇವರು ಎಷ್ಟು ಅನಂತನೋ ಅಷ್ಟೇ ಅನಂತ ಈ ಮನಸ್ಸು ಕೂಡ. ಅದನ್ನು ಆಲೋಚಿಸಿದ್ರೆ ಗೊತ್ತಾಗುತ್ತೆ, ಮನಸ್ಸು ಜಾಗೃತವಾದಾಗ ಗೊತ್ತಾಗುತ್ತೆ ಅಷ್ಟು ಅನಂತವಾದಂತಹ ಮನಸ್ಸು. ಆ ಮನಸ್ಸಿನ ಮೂಲೆಗಳೆಲ್ಲ ಇವೆ, ಅನಂತವಾದಂತಹ ಮನಸ್ಸಿನಲ್ಲಿ ಮೂಲೆಗಳೆಲ್ಲ ಇವೆ. ಆ ಮೂಲೆಗಳಲ್ಲಿ ಯಾವ್ಯಾವ ದೆವ್ವಗಳು, ಯಾವ್ಯಾವ ಪಿಶಾಚಿಗಳು ಎಲ್ಲೆಲ್ಲಿ ಕೂತಿವೆಯೋ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ದಂಭ ದರ್ಪ ಸ್ವಾರ್ಥ, ಈ ಪಿಶಾಚಿಗಳು ದೆವ್ವಗಳು ಹೇಗೆ ಅವತ್ಕೊಂಡು ಎಲ್ಲಿ ಕುಳಿತಿದ್ದೀವೋ ಗೊತ್ತಿಲ್ಲ. ಅದಕ್ಕೆ ಈ ಭಗವನ್ ನಾಮ ಅಂತ ಹೇಳ್ತಕ್ಕಂತ ಟಾರ್ಚ್ ಅಲ್ಲೆಲ್ಲ ಬಿಟ್ಟು ಅಲ್ಲೇನೇ ಇದೆಯೋ ಅಂತ ನೋಡಿ ಪುನಃ ಅದೇ ನಾಮವನ್ನೇ ಇನ್ನೂ ಜೋರಾಗಿ ಉಚ್ಚರಿಸಿ ಅವುಗಳನ್ನು ಉಚ್ಚಾಟನೆ ಮಾಡಿಬಿಡ್ಬೇಕು. ಹಾಗೆ ಶುದ್ಧೀಕರಿಸಿಕೊಳ್ಬೇಕು ಭಗವನ್ ನಾಮದಿಂದ. ಅದು ತನ್ನಷ್ಟಕ್ಕೆ ತಾನೇ ಆಗುವಂತಹದ್ದು, ಏನು ಮಾಡಬೇಕಾಗಿಲ್ಲ. ಇದು ವಿವರಿಸೋತ್ತಿ ಹೇಳಿದೆ ಅಷ್ಟೇನೆ. ಜಪವನ್ನು ಮಾಡ್ತಾ ಇದ್ದೀವಿ, ಪ್ರೇಮದಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ಉಳಿದ ಕೆಲಸವನ್ನು ಅದು ನೋಡಿಕೊಳ್ಳುತ್ತೆ. ವಿವರಿಸೋದಕ್ಕೋಸ್ಕರ ಹೇಳಿದೆ ಅಷ್ಟೇನೆ. ಅಷ್ಟೆಲ್ಲ ನೀವು ಆಲೋಚನೆ ಮಾಡಬೇಕಾಗಿಲ್ಲ, ಅಷ್ಟೆಲ್ಲ ಚಿಂತೆ ಮಾಡಬೇಕಾಗಿ, ಇಷ್ಟೆಲ್ಲ ಇದೆಯಾ ಹಂಗಾರದೆಲ್ಲ ನಿಮಗೆ ಇರಲಪ್ಪ ಅಂತೇನು ಚಿಂತೆ ಮಾಡಬೇಕಾಗಿಲ್ಲ. ಸುಮ್ಮನೆ ಜಪ ಮಾಡ್ತಾ ಹೋಗಿ ಅಷ್ಟೇನೆ. ಸಮಯ ಸಿಕ್ಕಿದಾಗಲೆಲ್ಲ ಜಪ ಮಾಡ್ತಾ ಹೋಗಿ. ಅಯ್ಯೋ ಮಡಿ ಇಲ್ಲದೆ ಜಪ ಮಾಡೋದು ಹೇಗೆ, ಅಂತ ಚಿಂತೆ ಇಟ್ಕೋಬಾರದು. ಅದು ನಿಮ್ಮನ್ನು ಮಡಿ ಮಾಡುತ್ತದೆ. ಅಯ್ಯೋ ಮಡಿ ಇಲ್ಲದೆ ಜಪ ಮಾಡೋದೆ ಅಂತ ಚಿಂತೆ ಮಾಡ್ತಾ ಹೋದ್ರೆ ನೀವು ಮಡಿದು ಹೋಗದೆ. ಆದ್ರಿಂದ ಮಡಿ ವಿಚಾರ, ಸಮಯ ವಿಚಾರ ತುಂಬಾ ಚಿಂತೆಗೆ ಇಟ್ಕೋಬಾರದು. ಸುಮ್ಮನೆ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡ್ತಾ ಹೋಗು. ಭಗವತ್ ಪ್ರೀತ್ಯರ್ಥವಾಗಿ ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ, ಜಪ ಯಾತಕ್ಕೆ ಮಾಡಬೇಕು? ನನ್ನ ಇಷ್ಟ ದೇವ ಆತ, ಆ ಇಷ್ಟ ದೇವನನ್ನು ನಾನು ಸಂತುಷ್ಟಿಗೊಳಿಸಬೇಕಾಗಿದೆ. ಅವನಿಗೆ ಅದು ಇದು ಕೊಟ್ಟು ಸಂತುಷ್ಟಿಗೊಳಿಸೋದಕ್ಕೆ ಸಾಧ್ಯವೂ ಇಲ್ಲ ಮತ್ತು ಪ್ರಯೋಜನವೂ ಇಲ್ಲ. ಯಾಕೆಂತಂದ್ರೆ ಎಲ್ಲ ಅವನದ್ದೇ. ನಾವು ಅದನ್ನೆಲ್ಲ ಕಷ್ಟಪಟ್ಟು ಕೊಡುವಂತಹದ್ದೇನಿದೆ, ಸಂಪಾದನೆ ಮಾಡಿ ಕೊಡುವಂತಹದ್ದೇನಿದೆ, ಎಲ್ಲ ಅವನದ್ದೇ. ಆದ್ರೆ ಅವನಿಗೆ ನಿಜವಾಗಿ ಕೊಡಬೇಕಾದ ಯಾವ್ದಪ್ಪ ಅಂದ್ರೆ, ಮಂತ್ರಪೂರ್ವಕವಾದಂತಹ ಜಪದಿಂದ ಅವನಿಗೆ ಆನಂದ, ಆ ಆನಂದವನ್ನು ಅವನಿಗೆ ಕೊಡಬೇಕು. ಪ್ರತಿಯೊಬ್ಬರಿಗೂ ನೋಡಿ, ಅವರವರ ಹೆಸರು ಅವರವರಿಗೆ ಇಷ್ಟ. ಗುಂಪಿನಲ್ಲಿ ಒಬ್ಬ ಇರ್ತಾನೆ ಸುಬ್ರಾಯ ಅಂತ, ಏನು ಸುಬ್ರಾಯರೇ ಅಂತ ಕೂಗ್ಕೊಂಡು, ಅರೆ ನನ್ನ ಹೆಸರನ್ನ ಈ ಗುಂಪಿನಲ್ಲಿ ಯಾರಪ್ಪ ಕರೆದವರು, ಬಹಳ ಸಂತೋಷವಾಗುತ್ತೆ ಅವರಿಗೆ. ಅದಕ್ಕೆ ಪುರಂದ್ರದಾಸರು, ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ರೆ ಸಾಕೋ ಅಂತ. ಆ ನಾಮವನ್ನು ಉಚ್ಚರಿಸಿದ ತಕ್ಷಣ ಬಂದ್ಬಿಡ್ತಾನ ಅವನು. ಆ ಭಗವನ್ ನಾಮ ನೋಡಿಕೊಳ್ಳುತ್ತದೆ. ಅದನ್ನು ಉಚ್ಚರಿಸುವುದೊಂದೇ, ಒಂದನ್ನೇ ನಾವು ನೋಡಿಕೊಳ್ಬೇಕಾದ್ದು, ಉಳಿದದ್ದನ್ನೆಲ್ಲ ಅದು ನೋಡಿಕೊಳ್ಳುತ್ತೆ. ಪ್ರಶ್ನೆ ಕೇಳಬೇಕಾಗೇ ಇಲ್ಲ. ಅದಕ್ಕೋಸ್ಕರ ಎಷ್ಟೋ ಗುರುಗಳು ಮಂತ್ರ ವಿಷಯ ಕೊಟ್ಟು ಇದನ್ನು ಜಪ ಮಾಡು ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಜಪ ಮಾಡತಕ್ಕಂತಹ ಒಬ್ಬ, ಆ ಜಪ ಮಾಡತಕ್ಕಂತಹ ಪ್ರವೃತ್ತಿ ಇರುವವನಾಗ್ಬಿಟ್ರೆ ಅವನು ಇಷ್ಟೇ ಮಾತು ಸಾಕಾಗುತ್ತೆ. ಆ ಜಪ ಉಳಿದ ಕೆಲಸ ಮಾಡುತ್ತೆ ಅಂತ ಗುರುಗಳಿಗೆ ಗೊತ್ತು. ಜ್ಞಾನವನ್ನು ಕೊಡಬೇಕಾದ್ರೆ ಜ್ಞಾನ, ಪವಿತ್ರತೆಯನ್ನು ಕೊಡಬೇಕಾದ್ರೆ ಪವಿತ್ರತೆ, ಇನ್ನು ಏನೇ ಮನಃಶಾಂತಿಯನ್ನು ಕೊಡಬೇಕಾದ್ರೆ ಮನಃಶಾಂತಿ, ಎಲ್ಲವನ್ನು ಕೂಡ ಆ ಜಪವೇ ಕೊಡ್ತಾ ಇರುತ್ತೆ. ಅದು ಹುಲಸಾಗಿದೆ, ಆ ಹೊಲಸು ನಮ್ಮ ಮನಸ್ಸಲ್ಲಿರತಕ್ಕಂತ ಹೊಲಸೇ ಹುಲಸಾಗಿದೆ. ಸಾಲದಕ್ಕೆ ಅಕ್ಕಪಕ್ಕದವ್ರ ಮನೆಯವರದ್ದು, ಆಮೇಲೆ ಇನ್ ಯಾರ್ಯಾರೋ ನಮ್ಮ ಸಂಪರ್ಕಕ್ಕೆ ಬಂದ್ರು ಅವರು ಕೂಡ, ಏನ್ ಸಮಾಚಾರ ಅವ್ರ ವಿಚಾರ? ಅವರು ಬಹಳ ಒಳ್ಳೆಯವರು, ಅವರು ಹೀಗೆ ಭಜನೆ ಮಾಡ್ತಾರೆ, ಒಳ್ಳೆ ಪುಸ್ತಕ ಅದೆಲ್ಲ ಸರಿ ಕಣ್ರಿ, ಬೇರೆ ಇನ್ನೇನು ಸಮಾಚಾರ ಇದೆ ಅವರದ್ದು ಅದು ಹೇಳಿ. ಈ ಬಗೆಯ ಮಾನಸಿಕ ಸ್ಥಿತಿ ನಮ್ಮದು. ಇದನ್ನ ನಾವು ಶುದ್ಧವಾಯಿತು ಅಂತ ತಿಳ್ಕೊಂಡ್ರೆ, ಅದರಿಂದ ನಮ್ಮ ಬಗ್ಗೆ ನಾವು ಬಹಳ ಕಟುವಾಗಿರಬೇಕು, ಇನ್ನೊಬ್ಬರ ಬಗ್ಗೆ ನಾವು ತುಂಬಾ ಮೃದುವಾಗಿರಬೇಕು. ತಪ್ಪು ಮಾಡಿದ್ರ ಆಗ್ಲಿ, ದೇವರು ನಿಮ್ಗೆ ಒಳ್ಳೇದು ಮಾಡ್ಲಿ, ಮುಂದಾದ್ರೂ ನೀವು ಒಳ್ಳೇದು ಮಾಡಿಕೊಂಡು ಚೆನ್ನಾಗಿರಿ ಅಂತ ದೇವರು ತಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಅವ್ರನ್ನ ಅವ್ರ ಪಾಡಿಗೆ ಬಿದ್ದುಬಿಡ್ಬೇಕು. ಏನ್ ತಪ್ಪು ಮಾಡಿದೆ, ಎಷ್ಟು ತಪ್ಪು ಮಾಡಿದೆ, ಯಾಕೆ ಮಾಡಿದೆ ಅಂತ ಕೇಳಿಕೊಳ್ತೆ ನಮ್ಮ ಮನಸ್ಸಿಗೆ ನಾವು ಅದನ್ನ ಅಣಿಸ್ಕೊಂಡು ಅಂತ ಅರ್ಥ. ಯಾಕೆ ಏನೋ ಕೇಳಕ್ ಹೋಗಬಾರದು, ಯಾಕೆಂತಂದ್ರೆ ಅಷ್ಟು ಕಸ, ಅಷ್ಟು ಗೊಬ್ಬರ ಎಲ್ಲ ಇರುತ್ತೆ, ಒಬ್ಬೊಬ್ಬರಲ್ಲೂ ಕೂಡ ಅಷ್ಟು ಗೊಬ್ಬರ, ಅದನ್ನೆಲ್ಲ ನಾವು ತಂದ್ಕೊಳ್ಳೋದು ಯಾತಕ್ಕೆ? ಯಾಕೆ ಏನು ಹೇಗೆ ಅಂತ ಕೇಳೋದ್ರ ಮೂಲಕ ನಾವು ನಮ್ಮ ಕಡೆಗೆ ಬರಮಾಡಿಕೊಳ್ತಾ ಇರ್ತೀವಿ. ಅದನ್ನ ದೇವರು ಒಳ್ಳೇದು ಮಾಡಲಿ ನಿಮಗೆ ಅಂತ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು. ಮತ್ತು ನಮ್ಮ ವಿಷಯದಲ್ಲಿ ಅಲ್ಲಿ ಏನೇನು ತಪ್ಪುಗಳು ಮನೋರಾಜ್ಯದಲ್ಲಿ ಕಂಡು ಬರುತ್ತವೋ ಹೀಗೆ ಕುಳಿತರೆ ಗೊತ್ತಾಗುತ್ತೆ. ಇಲ್ಲೊಂದು ಚೇಟ್ಟೆ ಹೊರಡ್ತು, ಇಲ್ಲೊಂದು ಪಿಶಾಚಿ ಹೀಗೆ ತಲೆ ಹಾಕ್ತಾ ಇದೆ, ಅಲ್ಲೇ ಚಚ್ಚಬೇಕು, ಅದನ್ನ ಉಚ್ಚಾರಣೆ ಮಾಡಿಬಿಡ್ಬೇಕು. ಹೀಗೆ ಕೂತ್ಕೊಂಡ್ರೆ ಗೊತ್ತಾಗುತ್ತೆ ಇಲ್ಲೊಂದು ಜವ ಎಲ್ಲಿಂದ ಬಂದ್ಬಿಡ್ತು. ಬಂತು ಬಂತು ಹೀಗೆ ರಾಜಯೋಗದಲ್ಲಿ ಒಂದು ಮಾತಿದೆ, ಯಾವುದೇ ದುರ್ಭಾವನೆಯಾಗಲಿ ಸದ್ಭಾವನೆಯಾಗಲಿ ಪ್ರಾರಂಭವಾಗುವಂತಹ ಒಂದು ಸ್ಥಿತಿ ಅಂತ ಒಂದಿದೆ. ಅದಕ್ಕೆ ಸರಿಯಾದ ಒಂದು ಉದಾಹರಣೆ ಕೊಡಬೇಕಾಗಿದ್ರೆ, ಸಮುದ್ರದಲ್ಲಿ ಅಲೆ ದಡಕ್ಕೆ ಬಂದು ಧಾರಂತ ಅದು ಅಪ್ಪಳಿಸುವಾಗ ಮಾತ್ರ ನಾವು ಬೆಕ್ಕಸ ಬೆರಗಾಗಿ ಅದನ್ನು ನೋಡ್ತೇವೆ. ಅದರ ರಭಸಕ್ಕೆ ಗುರಿಯಾಗಿ ದಡದಲ್ಲಿ ದಡಬಡ ದಡಬಡ ಒದ್ದಾಡ್ತೇವೆ. ಅಷ್ಟರ ಮಟ್ಟಿಗೆ ಅದು ನಮ್ಮನ್ನು ಕೂಡ ಅಪ್ಪಳಿಸಿ ಬಿಟ್ಟಿರುತ್ತೆ. ನಮಗೆ ಗೊತ್ತಾಗುವಂತಹದ್ದು ಅದು ಮಾತ್ರ. ಆದರೆ ಯೋಗಿಯಾದವನು ಅದರ ಪ್ರಾರಂಭ ಕಣ್ಣಿಗೆ ಕಾಣದಿರುವಂತೆ ಆ ಅಲೆ ಪ್ರಾರಂಭವಾಗಿರುತ್ತೆ, ಮೆಲ್ಲನೆ ಹೀಗೆ ಹೊರಟುಬಿಟ್ಟಿರುತ್ತೆ ಮೊದಲ ಅಲೆ. ಅದನ್ನು ಗುರುತಿಸ್ತಾನವನು, ಇದು ಮುಂದೆ ಬೃಹತ್ತಾದಂತಹ ಅಲೆಯಾಗಿ ನನ್ನನ್ನು ಅಪ್ಪಳಿಸುವುದು ಖಂಡಿತ ಅಂತ ಅದನ್ನು ಅಲ್ಲೇ ಸಮಾಧಾನಗೊಳಿಸಿಬಿಡ್ತಾನೆ. ಧ್ಯಾನದ ಮೂಲಕ, ಪ್ರಾರ್ಥನೆಯ ಮೂಲಕ, ಜಪದ ಮೂಲಕ ಅದನ್ನು ಅಲ್ಲೇ ಅಡಗಿಸಿಬಿಡ್ತಾನೆ. ಅದನ್ನೇನಾದರೂ ಏನು ಅದೇನು ಮಾಡುತ್ತದೆ ಅಂತ ಬಿಟ್ಟರೆ ಮುಂದೆ ಬೃಹತ್ ಪ್ರಮಾಣದ ಅಲೆಯಾಗಿ ಬಂದು ಕಾಮಭಾವ, ದ್ವೇಷಭಾವ, ಕ್ರೋಧಭಾವ ಎಲ್ಲ ಭಯಂಕರವಾದ ಅಲೆಯಾಗಿ ಬಂದು ನಿಂದಾಗ ಯಾರು ತಾನೇ ಏನು ಮಾಡೋದಕ್ಕೆ ಸಾಧ್ಯ? ಎಂತೆಂಥ ಯೋಗಿಗಳು ಕೂಡ ಮಣ್ಮುಖದು ಈ ಕಾರಣದಿಂದಾಗಿ. ಸ್ವಲ್ಪ ಅಜಾಗರೂಕರಾದ್ರಿಂದ ಅಲ್ಲಿ ಆ ಪ್ರಾರಂಭದ ಸ್ಥಿತಿಯಲ್ಲೇ ಅವರು ಸಾಕಷ್ಟು ಗಮನ ಕೊಡದೇ ಇರೋದ್ರಿಂದ ಅವರಿಗೆ ಈ ಬಗೆಯ ದುರ್ಗತಿಯೆಲ್ಲ ಬಂದಿರುತ್ತೆ. ಹೀಗೆ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸಿನ ಬಗ್ಗೆ ನಾವು ಸಾಕಷ್ಟು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಅವರು ಹಾಗೆ, ಇವರು ಹೀಗೆ, ಇವರು ಹೀಗೆ, ನನಗೆಲ್ಲ ಗೊತ್ತು ಅಂತನವರು ಬಹಳ ಜನ ಇದ್ದಾರೆ. ಸ್ವಾಮಿ ನೀವು ಹೇಗಿದ್ದೀರಿ ಅದು ಗೊತ್ತಿದೆ. ಯೋಗಿಯ ಚಿಂತೆ ಏನಪ್ಪ ಅಂದ್ರೆ ತನ್ನನ್ನು ತಾನು ಪರೀಕ್ಷೆ ಮಾಡ್ಕೊಳ್ಳೋದು. ಪ್ರಾಪಂಚಿಕನ ಚಿಂತೆ ಏನಂದ್ರೆ ಯಾರ್ಯಾರು ಹೇಗಾಗಿದ್ದಾರೆ ಅಂತ ತಿಳ್ಕೊಳ್ಳೋದು, ಪೇಪರ್ ಓದಿ ತಿಳ್ಕೊಳ್ಳೋದು, ಇನ್ನು ಅವರಿವ್ರನ್ನ ಕೇಳಿ ತಿಳ್ಕೊಳ್ಳೋದು, ಕೊನೆಗೂ ತಿಳ್ಕೊಂಡು ಅವನೇನ್ ಮಾಡಿದ ಮಣ್ಮುಕ್ಕಿದ ಅಷ್ಟೇ. ಪ್ರತಿಯೊಬ್ಬರು ಕೂಡ ಅಲ್ಲಿ ಒಂದು ಕೊನೆಗೊಂದು ಜಾಗ ಇದೆಯಲ್ಲ, ಒಂದೋ ವಿಲ್ಸನ್ ಗಾರ್ಡನ್ ಇಲ್ಲಿದ್ರೆ ಬೇರೆ ಬೇರೆ ಕಡೆ ಜಾಗ ಎಲ್ಲ ಇದೆ, ಅಲ್ಲಿಗೆ ತಾನೇ ಹೋಗ. ಇದನ್ನೆಲ್ಲ ತಿಳ್ಕೊಂಡು ಎಲ್ಲಿಗೆ ಹೋದ? ಆಮೇಲೆ ಏನ್ ಮಾಡ್ದ? ಏನ್ ಮಾಡೋಕ್ಕಾಗುತ್ತೆ ಮನುಷ್ಯನ ಕೈನಲ್ಲಿ? ಅದು ಯೋಚನೆ ಮಾಡಲ್ಲ ಮನುಷ್ಯ. ಹೀಗೆ ಮನುಷ್ಯ ಎಚ್ಚರಿಗೇಡಿಯಾಗಿ ತನ್ನ ಮನಸ್ಸನ್ನ ಏನ್ ಮಾಡ್ಕೊಂಡಿರ್ತಾನೆ? ಕೆಡಿಸ್ಕೊಂಡು ಬಿಟ್ಟಿರ್ತಾನೆ. ಯಾವ ಭಗವಂತನನ್ನ ನಾವು ನಿರಂತರವಾಗಿ ನೆನಪು ಮಾಡೋದಕ್ಕೆ ಈ ಜಪ ಸಹಾಯ ಮಾಡುತ್ತೋ ಜಪ. ಓಂ ನಮೋ ನಾರಾಯಣಾಯ ನಾರಾಯಣಾಯ ಅಂತ ಹೇಳ್ತಾ ಹೇಳ್ತಾ ಅದು ನಿರಂತರವಾಗಿ ಹೋಗ್ತಾ ಧ್ಯಾನ ಆಗ್ಬಿಡುತ್ತದೇನೆ. ಧ್ಯಾನ ಧ್ಯಾನ ಧ್ಯಾನ ಹೇಗೆ ಮಾಡೋದು ಕೇಳ್ತಿರ್ತಾರೆ. ಆ ನಿರಂತರವಾದಂತಹ ಜಪದಿಂದ ಕೊನೆಗೆ ಧ್ಯಾನ ಆಗೋದು. ಅದನ್ನು ಬಿಟ್ಟು ನಾವು ನಿರಂತರವಾಗಿ ಬಂಧುಗಳನ್ನ ಬಳಗದವರನ್ನ ತುಂಬಾ ಹಚ್ಚಿಕೊಂಡು ಕುಳಿತುಕೊಳ್ತೇವೆ, ಅಥವಾ ನಮ್ಮನ್ನ ಮೆಚ್ಚುವವರನ್ನ ತುಂಬಾ ಹಚ್ಚಿಕೊಂಡು ಕುಳಿತಿರ್ತೇವೆ. ಅವ್ರು ಯಾಕೆ ನಮ್ಮನ್ನು, ಅವ್ರು ಹೇಗಾದ್ರೂ ಮಾಡಿ ನಮ್ಮನ್ನು ಅವ್ರು ಹೊಗಳು ಹಾಗೆ ಮಾಡ್ಕೊಳ್ಬೇಕು ಅಂತನ್ನುವ ಒಂದು ಚಿಂತೆಯಲ್ಲಿ ಕೊನೆಗೆ ಭಗವಂತನ ಕೃಪೆಯಿಂದ ವಂಚಿತರಾಗ್ಬಿಡ್ತೇವೆ. ಅದಕ್ಕೋಸ್ಕರ ಒಂದು ನೋಡಿ ಒಂದು ಹಾಡಿದೆ ಹೇಳ್ತೇನೆ. ಎಷ್ಟು ನಾವು ನಮ್ಮನ್ನು ನಾವು ಹೀನಾವಸ್ಥೆಗೆ ಗುರಿಪಡಿಸಿಕೊಂಡಿರ್ತೇವೆ ಅಂತನ್ನೋದಕ್ಕೆ ಇದು ಸಹಾಯ ಮಾಡುತ್ತೆ. ಬಾರೆನ್ನ ತಾಯಿ ಬೇಗನೆ ನೀ ಕೈ ಬಿಡಿದೆನ್ನನು ಕಾಪಾಡಬೇಕು. ಬಾರೆನ್ನ ತಾಯಿ ಬೇಗನೆ ನೀ ಕೈ ಬಿಡಿದೆನ್ನನು ಕಾಪಾಡಬೇಕು. ಬಾರೆನ್ನ ತಾಯಿ ಬೇಗನೆ ಬಂಧುಗಳು ಆಗುವರೆಂದು ಬಾಯಿ ತೆರೆದು ಕುಳಿತೆ ನಮ್ಮ. ಬಂಧುಗಳು ಆಗುವರೆಂದು ಬಾಯಿ ತೆರೆದು ಕುಳಿತೆ ನಮ್ಮ. ಬಂದು ಬಂದು ತಿಂದೇ ಹೋದರು ಈ ಬಂಧುಗಳು ಬಂದು ಬಂದು ತಿಂದೆ ಹೋದರು ಈ ಬಂಧುಗಳು ಬಂದು ಬಂದು ತಿಂದೆ ಹೋದರು ಪಾರೆನ್ನ ತಾಯಿ ಬೇಗನೆ ನೀ ಕೈ ಬಿಡಿದೆನ್ನನು ಕಾಪಾಡಬೇಕು ಬಾರೆನ್ನ ತಾಯಿ ಬೇಗನೆ ಮೆಚ್ಚುವವರ ನೆಚ್ಚಿಕೊಂಡೆ ಹೆಚ್ಚು ಹೆಚ್ಚು ಮೆಚ್ಚಲೆಂದು ಮೆಚ್ಚುವವರ ನೆಚ್ಚಿಕೊಂಡೆ ಹೆಚ್ಚು ಹೆಚ್ಚು ಮೆಚ್ಚಲೆಂದು ಹುಚ್ಚು ಹಿಡಿಸಿ ಹೊರಟೆ ಹೋದರು ಈ ಹೊಗಳು ಭಕ್ತರು ಹುಚ್ಚು ಹಿಡಿಸಿ ಹೊರಟೆ ಹೋದರು ಬಾರೆನ್ನ ತಾಯಿ ಬೇಗನೆ ನೀ ಕೈ ಬಿಡಿದೆನ್ನನು ಕಾಪಾಡಬೇಕು ಬಾರೆನ್ನ ತಾಯಿ ಬೇಗನೆ ತಾಯಿ ನಿನ್ನ ನೆನೆಯಾದಿದ್ದ ಫಲವನುಂಡೆ ಕೈಯೋ ಕೈ ತಾಯಿ ನಿನ್ನ ನೆನೆಯಾದಿದ್ದ ಫಲವನುಂಡೆ ಕೈಯೋ ಕೈ ಇನ್ನು ನಿಜಕ್ಕೂ ನಿನ್ನ ಮರೆಯನು ಓ ಮುದ್ದು ತಾಯಿ ಇನ್ನು ನಿಜಕ್ಕೂ ನಿನ್ನ ಮರೆಯನು ಬಾರೆನ್ನ ತಾಯಿ ಬೇಗನೆ ನೀ ಕೈ ಬಿಡಿದೆನ್ನನು ಕಾಪಾಡಬೇಕು ಬಾರೆನ್ನ ತಾಯಿ ಬೇಗನೆ ನೀ ಕೈ ಬಿಡಿದೆನ್ನನು ಕಾಪಾಡಬೇಕು ಬಾರೆನ್ನ ತಾಯಿ ಬೇಗನೆ ತಾಯಿ ನಿನ್ನ ನೆನೆಯದಿದ್ದ ಫಲವನುಂಡೆ ಕಹಿಯೋ ಕಹಿ ಇನ್ನು ನಿಜಕ್ಕೂ ನಿನ್ನ ಮರೆಯೇನು ಓ ಮುದ್ದು ತಾಯಿ ಇನ್ನು ನಿಜಕ್ಕೂ ನಿನ್ನ ಮರೆಯೇನು ಹಾ ಅಂತ ಹೇಳಿದ್ದಲ್ಲ ನಾನು ಅದರ ಅರ್ಥ ಗೊತ್ತೇನೋ ಅದು ಅಳೋದು ಹಾ ಇನ್ನು ನಿಜಕ್ಕೂ ನಿನ್ನನ್ನು ಮರೆಯೇನು ಅಂತ ಅಳಬೇಕು ಎಷ್ಟೊತ್ತರು ಸಾಲದು ಅಷ್ಟು ಮಾಡ್ತೀವಿ ನಾವು ಆದ್ರಿಂದ ಚೆನ್ನಾಗಿ ಅಳಬೇಕು ಶ್ರೀರಾಮ್ ಕಥೆ ಹೇಳುವ ಪ್ರಕಾರ ಅಳ್ತಾ ಅಳ್ತಾ ಒಳಗಡೆ ಇರ್ತಕ್ಕಂತ ಕೊಳೆಯನ್ನೆಲ್ಲ ತೊಳ್ಕೊಳ್ಬಹುದು ಅಂತ ಒಳಗಡೆ ಇದೆ ಕೊಳಕು ಕೊಳೆಯನ್ನ ತೊಳ್ಕೊಳ್ಳೋದಕ್ಕೆ ಜಪ ಮಾಡಬೇಕು ಯೋಗ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳೋದೆಲ್ಲ ನಾವು ತುಂಬಾ ಕೇಳಿದೀವಿ ಶ್ರೀರಾಮಕೃಷ್ಣ ಸರಳವಾಗಿ ಹೇಳ್ತಾ ಇದ್ದಾರೆ ಸುಮ್ಮನೆ ಅಳು ಕೊಳೆಯೆಲ್ಲ ತೊಳೆದು ಹೋಗ್ಬಿಡುತ್ತೆ ಶುದ್ಧವಾಗ್ಬಿಡುತ್ತೆ ಅಂತ ಎಷ್ಟು ಸತ್ಯ ಅದು ಹೀಗೆ ನಮ್ಮ ಮನಸ್ಸನ್ನ ಸರಿಪಡಿಸಿಕೊಂಡು ಜಪ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಆ ಬೃಹತ್ತಾದಂತಹ ವೃಕ್ಷವನ್ನು ಬೆಳೆಸಿ ಬೃಹತ್ತಾದ ಫಲಗಳನ್ನ ರುಚಿಕರವಾದ ಫಲಗಳನ್ನ ಪಡೆಯೋದಕ್ಕೆ ಎಷ್ಟು ಸಮಯ ತಗಲುತ್ತೆ ನೋಡಿ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ದು ಹೌದು ಹೌದು, ಫಲ ದೊರಕಬೇಕಾದ್ರೆ ಸ್ವಲ್ಪ ಹೆಚ್ಚು ಸಮಯವೇ ಬೇಕು ನೋಡಿ. ಆಗಲೇ 6:30 ಆಗೋಯ್ತು, ಇಷ್ಟು ಹೇಳೋದಕ್ಕೆ ಎಷ್ಟು ಹೊತ್ತಾಯ್ತು, ಇನ್ನು ಮಾಡೋದಕ್ಕೆ ಎಷ್ಟು ಹೊತ್ತಾಗಲಿಕ್ಕಿಲ್ಲ. ಈಗ ಮಾಸ ಮಾಸೆಯ ಬರಿತಾ ಇದ್ದಾನೆ, ಈಶಾನನ ಮನೆಯ ಪಕ್ಕದ ಮನೆಯೇ ಆತನ ಮಾವನ ಮನೆ, ಎರಡು ಮನೆಗೂ ಮಧ್ಯೆ ಬಾಗಿಲಿದೆ. ಪರಮಾಂಸರು ಈಗ ಗಾಡಿಗೆ ಹತ್ತುವುದಕ್ಕೆ ಈಶಾನನ ಮಾವನ ಮನೆಯ ಬಾಗಿಲಿನಲ್ಲಿ ನಿಂತಿದ್ದಾರೆ. ಈಶಾನ ಮತ್ತು ಆತನ ಬಂಧು ಬಾಂಧವರು ಅವರನ್ನ ಬೀಳ್ಕೊಡೋದಕ್ಕೆ ಅವರ ಸುತ್ತ ನಿಂತಿದ್ದಾರೆ. ಪರಮಹಂಸರು ಈಶಾನನಿಗೆ ಹೇಳ್ತಾ ಇದ್ದಾರೆ, ನೀನು ಸಂಸಾರದಲ್ಲಿ ಇದ್ದೀಯೇ ಕೆಸರು ಮೀನಿನ ಹಾಗೆ, ಆ ಮೀನು ಕೊಳದ ಕೆಸರಿನಲ್ಲಿ ವಾಸಿಸುತ್ತೆ, ಆದರೂ ಅದರ ಶರೀರಕ್ಕೆ ಮಾತ್ರ ಕೆಸರು ಅಂಟೋದಿಲ್ಲ. ಈಶಾನ ಸಂಸಾರದಲ್ಲಿ ಹೇಗಿದ್ದಂತೆ ಆ ಕೆಸರು ಮೀನಿನಂತೆ ಇದ್ದಂತೆ. ಅಂದ್ರೆ ಈಶಾನನ ವ್ಯಕ್ತಿತ್ವಕ್ಕೆ ಸಂಸಾರದ ಪಂಕ ಅಂಟ್ಲಿಲ್ಲ ಅಂತನ್ನೋದನ್ನ ಈ ಮೂಲಕ ಹೇಳ್ತಾ ಇದ್ದಾರೆ. ಬಳಿಕ ಶ್ರೀರಾಮ್ ಹೇಳ್ತಾರೆ, ಮಾಯೆಯ ಈ ಸಂಸಾರದಲ್ಲಿ ವಿದ್ಯೆ ಅವಿದ್ಯೆ ಎರಡೂ ಇವೆ. ಯಾರಿಗೆ ಪರಮಹಂಸ ಅಂತ ಹೆಸರು ಗೊತ್ತೇನೋ, ಯಾರು ಹಂಸದ ಹಾಗೆ ಹಾಲು ನೀರು ಒಟ್ಟಿಗೆ ಬೆರೆತಿದ್ದರು ಹಾಲನ್ನ ಮಾತ್ರ ಸ್ವೀಕರಿಸಿ ನೀರನ್ನ ಸರಿಸಿ ಬಿಡ್ತಾನೋ, ಸಕ್ಕರೆ ಮರಳು ಎರಡೂ ಬೆರೆತಿದ್ರು ಇರುವೆಯ ಹಾಗೆ ಸಕ್ಕರೆಯನ್ನ ಬೇರ್ಪಡಿಸಿಕೊಂಡು ಮರಳನ್ನ ಬಿಟ್ಟು ಬಿಡ್ತಾನೋ ಅಂಥವನೇ ಪರಮಹಂಸ. ಎಷ್ಟು ಅದ್ಭುತವಾದ ಮಾತು! ಈ ತರ ಇರೋದಕ್ಕೆ ನಾವು ಕಲಿಬೇಕು. ಈ ಪ್ರಪಂಚ ಅನ್ನೋದು ಒಳ್ಳೆಯದು ಕೆಟ್ಟದರ ಮಿಶ್ರಣ. ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದು ಸಕ್ಕರೆಯ ಹಾಗೆ, ಕೆಟ್ಟದ್ದು ಅಂತ ಹೇಳ್ತಕ್ಕಂಥದ್ದು ಮರಳಿನ ಹಾಗೆ. ನಾವೇನಾದರೂ ಮಂಕರಾದ್ರೆ ಒಂದು ಮುಷ್ಟಿ ಹಾಗೆ ಪೂರ್ತಿ ಬಾಯಿಗೆ ಹಾಕೊಳ್ತೇವೆ, ಒಂದ್ ಕಡೆ ಸಿಹಿಯೂ ಆಗುತ್ತೆ, ಈ ಕಡೆ ಮರಳು ಕಟಕಟ ಅಂತ ಹೇಳ್ತದೆ, ಹಲ್ಲಲ್ಲಿ ಸಿಕ್ಕಿ ಹೊಟ್ಟೆ ಕೂಡ ಕೆಟ್ಟೋಗುತ್ತೆ. ನಾವೇನಾದರೂ ಬುದ್ಧಿವಂತರಾದ್ರೆ ಇರುವೆ ಬೀಳಂತಾದ್ರೆ ಮರಳನ್ನ ಅಲ್ಲೇ ಬಿಟ್ಟು ಸಕ್ಕರೆಯನ್ನ ಮಾತ್ರ ಸ್ವೀಕರಿಸಿ ಆನಂದ ಅನುಭವಿಸ್ತೇವೆ. ಈ ಪ್ರಪಂಚದಲ್ಲಿ ಇದ್ದುಕೊಂಡು ಕೂಡ ಆನಂದ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಹೇಗೆ? ನಾವು ಇರುವೆಗಳಾಗಬೇಕು. ಗೊತ್ತಾಯ್ತಲ್ಲ, ಮನುಷ್ಯರಾದ್ರ ಪ್ರಯೋಜನ ಇಲ್ಲ. ಹಾಗೂ ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ. ಉಪನ್ಯಾಸದಲ್ಲಿ ಇವತ್ತು ಹೇಳಿದ್ದಾರೆ ನಾವು ಈ ಪ್ರಪಂಚದಲ್ಲಿ ಹೇಗಿರಬೇಕು ಅಂತ ಬಹಳ ಜೋರಾಗಿ ಹೇಳ್ತಾ ನಾವೆಲ್ಲ ಇರುವೆಗಳಾಗಬೇಕು ಅಂತ ಹೇಳಿದ್ದಾರೆ ಅಂತ. ಮುಚ್ಚಂಜೆಯಾಗಿ ಬಿಟ್ಟಿದೆ. ಈಗ ಪರಮಹಂಸರು ರಾಮನ ಮನೆಗೆ ಬಂದಿದ್ದಾರೆ, ರಾಮಚಂದ್ರ ದತ್ತನ ಮನೆಗೆ ಬಂದಿದ್ದಾರೆ. ಇಲ್ಲಿಂದ ದಕ್ಷಿಣೇಶ್ವರಕ್ಕೆ ಹೊರಡುತ್ತಾರೆ. ಪರಮಹಂಸರನ್ನು ಬೈಠಕ್ಕಾನೆಗೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿ ಅವರು ಮಹೇಂದ್ರ ಗೋಸ್ವಾಮಿಯೊಡನೆ ಮಾತುಕತೆ ಆಡುತ್ತಿದ್ದಾರೆ. ಗೋಸ್ವಾಮಿಯ ಮನೆ ರಾಮಚಂದ್ರ ದತ್ತನ ಮನೆಯ ಹತ್ತಿರವೇ ಇದೆ. ಆತನನ್ನು ಕಂಡ್ರೆ ಪರಮಹಂಸರಿಗೆ ಬಹಳ ಪ್ರೀತಿ. ಶ್ರೀರಾಮಕೃಷ್ಣರು ಆ ಗೋಸ್ವಾಮಿಗೆ ಹೇಳ್ತಾ ಇದ್ದಾರೆ, ವೈಷ್ಣವರು ಶಾಕ್ತರು, ಎಲ್ಲರೂ ಕಟ್ಟಕಡಿಯಲ್ಲಿ ಮುಟ್ಟುವ ಜಾಗ ಒಂದೇ ಒಂದು, ಆದರೆ ಮಾರ್ಗ ಮಾತ್ರ ಬೇರೆ ಬೇರೆ. ನಿಜವಾದ ವೈಷ್ಣವರು ಶಾಕ್ತರನ್ನ ನಿಂದಿಸೋದಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ, ಗೋಸ್ವಾಮಿ ವೈಷ್ಣವ, ಆದ್ರಿಂದ ಹೇಳ್ತಾ ಇದ್ದಾರೆ ನಿಜವಾದ ವೈಷ್ಣವರು ಶಾಕ್ತರನ್ನ ನಿಂದಿಸುವುದಿಲ್ಲ. ಶಾಕ್ತರು ಅಂತಂದ್ರೆ ಶಕ್ತಿಯ ಆರಾಧಕರು, ದೇವಿಯ ಆರಾಧಕರು, ಪಾರ್ವತಿಯ ಆರಾಧಕರು. ಶಿವನ ಹೆಂಡತಿಯಾದಂತಹ ಶಕ್ತಿ ಪಾರ್ವತಿ, ಅವಳ ಆರಾಧಕರಿಗೆ ಶಾಕ್ತರು ಅಂತ ಹೆಸರು. ವಿಷ್ಣುವನ್ನು ಆರಾಧಿಸತಕ್ಕಂಥವರು ವೈಷ್ಣವರು ಅಂತ. ನಿಜವಾದ ವೈಷ್ಣವರು ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಸುಮ್ಮನೆ ನಾಮ ಹಾಕೊಳ್ತಕ್ಕಂಥವರಲ್ಲ, ನಾವು ಹಾಕ್ತಕ್ಕಂಥವರು ಅಲ್ಲ. ನಿಜವಾದ ವೈಷ್ಣವರು ಅಂತಂದ್ರೆ ಯಾರು? ಪರಮಾತ್ಮನಲ್ಲಿ ಅನುರಾಗ ಉಳ್ಳವರು, ಆ ವಿಷ್ಣುವಿನಲ್ಲಿ ಅನುರಾಗ ಉಳ್ಳವರು. ಅನುರಾಗ ಉಳ್ಳವನೇ ನಿಜವಾದ ವೈಷ್ಣವ, ಅಥವಾ ಅನುರಾಗ ಉಳ್ಳವನೇ ನಿಜವಾದ ಭಕ್ತ. ಆ ಅನುರಾಗ, ನಿಜವಾದ ಅನುರಾಗ ಇದ್ದಾಗ ಏನಾಗುತ್ತೆ, ಅವನು ಇನ್ನೊಬ್ಬರನ್ನ ನಿಂದಿಸೋದಕ್ಕೆ ಹೋಗೋದಿಲ್ಲ ಅಂತ ತಾತ್ಪರ್ಯ. ಆಧ್ಯಾತ್ಮಿಕತೆ ಅಂತ ಹೇಳ್ತಕ್ಕಂಥದ್ದು ಸೋಗಿನ ರೀತಿಯಲ್ಲಿ ವ್ಯಕ್ತಿಯಲ್ಲಿ ಇತ್ತು ಅಂತಂದ್ರೆ ಆಗ ಮತಭೇದಗಳು, ಭಿನ್ನಾಭಿಪ್ರಾಯಗಳು, ದ್ವೇಷಾಸೂಯಗಳು, ಜಗಳಗಳು, ಎಲ್ಲ ಮತಾಂತರಗಳು ಎಲ್ಲ ನಡೆಯುತ್ತವೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳ್ತಾ ಇದ್ದಾರೆ, ನಿಜವಾದ ವೈಷ್ಣವರು ಶಾಸ್ತ್ರವನ್ನು ನಿಂದಿಸುವುದಿಲ್ಲ. ಆಗ ಗೋಸ್ವಾಮಿ ನಗ್ತಾ ನಗ್ತಾ ಹೇಳ್ತಾ ಇದ್ದಾನೆ, ಅಂದ್ರೆ ತನಗೆ ಹೇಳ್ತಾ ಇದ್ದಾರೆ ಅಂತ ಮಾತನ್ನ ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದಾನೆ ನಗ್ತಾ. ಹರ ಪಾರ್ವತಿ ನಮ್ಮ ತಂದೆ ತಾಯಿ ಅಂತ ವೈಷ್ಣವ ಹೇಳುವಂತ ಮಾತು ನೋಡಿ. ಹರ ಪಾರ್ವತಿ ಇವರಿಬ್ಬರು ನಮ್ಮ ತಂದೆ ತಾಯಿ ಅಂತ ಹೇಳ್ತಾ ಇದ್ದಾನೆ. ಆಗ ಶ್ರೀರಾಮಕೃಷ್ಣರು ತಮಗೆ ಗೊತ್ತಿದ್ದಂತ ಒಂದು ಡಜನ್ ಇಂಗ್ಲಿಷ್ ಪದಗಳ ಕೋಶವನ್ನು ಉಪಯೋಗಿಸಿ ನಗ್ತಾ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಬಳಿಕ ಹೇಳಿದ್ರಂತೆ, ಹೌದು ತಂದೆ ತಾಯಿ ನಿಜ. ಶ್ರೀರಾಮಕೃಷ್ಣಿಗೆ ಸಂತೋಷವಾದ ಯಾಕೆ ಅಂತ ಹೇಳಿದ್ರೆ, ಇದನ್ನೆಲ್ಲ ತಿಳಿಸಿಕೊಡೋದಕ್ಕೋಸ್ಕರ ಬಂದವರು ಅವರು. ಇವನು ಬಹಳ ಬೇಗ ತಿಳ್ಕೊಂಡ್ಬಿಟ್ಟನಲ್ಲ, ಬಹಳ ಆನಂದ ಆಗೋಯ್ತು. ಆಡುವ ಮಾತನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕೋ ಅದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಎದುರುಗಡೆ ಸಿಕ್ತು ಅಂತಂದ್ರೆ ಪರಮಾನಂದವಾಗ್ಬಿಡುತ್ತೆ. ಒಂದು ಮಾತು ಹೇಳಿದ್ರೆ ನೂರು ಮಾತು ಕೊಡತಕ್ಕಂಥವನು ಅಥವಾ ಯದ್ವಾ ತದ್ದು ಉತ್ತರ ಕೊಡತಕ್ಕಂಥವನು ಎದುರುಗಡೆ ಸಿಕ್ತು ಅಂತ ಹೇಳಿದ್ರೆ ಒಂದೋ ಅವನ ಕಪಾಡಿ ಕೆರಡು ಬಿಗಿಯೋಣ ಅಂತ ಅನಿಸುತ್ತೆ. ಇಲ್ಲದೆ ಹೋದ್ರೆ ಅಲ್ಲಿಂದ ಎದ್ದು ಹೋಗೋಣ ಅಂತ ಮನಸ್ಸಾಗುತ್ತೆ. ಸಾಕಪ್ಪ ಇಂಥವರು ಸಹವಾಸ. ಶ್ರೀರಾಮಕೃಷ್ಣಿಗೆ ಬಹಳ ಸಂತೋಷವಾಗಿಬಿಟ್ಟಿದೆ. ಯಾವೊಂದು ಅದ್ಭುತವಾದ ವಿಚಾರಗಳನ್ನ ನಾವು ಈ ಜಗತ್ತಿನಲ್ಲಿ ಪ್ರಸಾರ ಮಾಡಬೇಕು, ಜನಗಳೆಲ್ಲ ಸುಮ್ಮನೆ ಊಹಾಪೋಹೆಗಳಿಂದ ಮಿಥ್ಯಾ ಜ್ಞಾನದಿಂದ ಪರಸ್ಪರ ಜಗಳದಲ್ಲಿ ತಲ್ಲೀನರಾಗಿದ್ದಾರೋ ಅವ್ರನ್ನ ಸರಿದಾರಿಗೆ ತಂದು ಯಾವ ದೇವದೇವಿಯರಲ್ಲೂ ಭೇದಗಳೇ ಇಲ್ಲ, ಅವರವರ ದೇವದೇವಿಯರನ್ನ ಅವರವರು ಆರಾಧಿಸಿಕೊಂಡು ನಿಜವಾದ ಆಧ್ಯಾತ್ಮಿಕತೆಯತ್ತ ಹೆಜ್ಜೆ ಹಾಕಬೇಕು ಮತ್ತು ನಿಜವಾದ ಆಧ್ಯಾತ್ಮಿಕ ಆನಂದವನ್ನು ಮಾಡಿಕೊಳ್ಳಬೇಕು. ಆ ಭಗವತ್ ಪ್ರೇಮವನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ಹೃದಯದಲ್ಲಿ ಅನುಭವಿಸುವಂತೆ ಆಗಬೇಕು. ಮರಳುಗಾಡಿನಂತಿರುವಂತಹ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಆ ಪ್ರೇಮ ಸಿಂಚನ ಆಗಬೇಕು. ಇದನ್ನು ಮಾಡಬೇಕು ಅಂತ ಹೇಳ್ತಕ್ಕಂತಹ ದೃಷ್ಟಿಯಿಂದ ಬಂದವರಲ್ವೇ ಶ್ರೀರಾಮಕೃಷ್ಣ. ಆದ್ರಿಂದ ಈ ವೈಷ್ಣವ ಒಬ್ಬ ಹರಪಾರ್ವತಿ ನಮ್ಮ ತಂದೆ ತಾಯಿ ಅಂತ ಹೇಳಿದಾಗ ಎಂತ ಆನಂದ ಆಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಮಾಸ್ಟರ್ ಮಹಾಶಯ ಬರೀತಾನೆ, ಶ್ರೀರಾಮಕೃಷ್ಣರು ತಮಗೆ ಗೊತ್ತಿದ್ದಂತಹ ಒಂದು ಡಜನ್ ಇಂಗ್ಲಿಷ್ ಪದಗಳ ಕೋಶವನ್ನು ಉಪಯೋಗಿಸಿ ನಗ್ತಾ ನಗ್ತಾ ಹೇಳಿದ್ರಂತೆ ಥ್ಯಾಂಕ್ ಯು ಅಂತ. ಒಂದು ಡಜನ್ ಇಂಗ್ಲಿಷ್ ಶಬ್ದ ಆ ಇಂಗ್ಲಿಷ್ ಕಲಿತಂತಹ ಜನಗಳೆಲ್ಲ ಬಂದು ಮಾತಾಡ್ತಾ ಇದ್ರೆ ಮಧ್ಯೆ ಮಧ್ಯೆ ಆ ಶಬ್ದಗಳನ್ನೆಲ್ಲ ಅರ್ಥ ತಿಳ್ಕೊಂಡು ಆ ಶಬ್ದ 12 ಶಬ್ದಗಳನ್ನ ತಮ್ಮ ಒಂದು ಶಬ್ದಕೋಶದಲ್ಲಿ ಸೇರಿಸಿಕೊಂಡಿದ್ದಾರಂತೆ. ಅವರು ಮಧ್ಯೆ ಮಧ್ಯೆ ಸಂದರ್ಭೋಚಿತವಾಗಿ ಸರಿಯಾದ ರೀತಿಯಲ್ಲೇ ಆ ಶಬ್ದವನ್ನು ಉಪಯೋಗಿಸ್ತಾರಂತೆ. ಅವರು ಯಾವುದೋ ಶಬ್ದವನ್ನು ಎಲ್ಲೋ ಉಪಯೋಗಿಸ್ಬಿಟ್ಟು ಅಪಾರ್ಥ ಬರಲ್ಲ. ಆದರೆ ಶ್ರೀರಾಮಕೃಷ್ಣ ಗೊತ್ತಿರತಕ್ಕಂಥ ಆ ಇಂಗ್ಲಿಷ್ ಶಬ್ದವನ್ನು ಸಮಯೋಚಿತವಾಗಿ ಅರ್ಥಪೂರ್ಣವಾಗಿ ಉಪಯೋಗಿಸ್ತಾ ಇದ್ರು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾನೆ ಮಾಸ್ಟರ್ ಮಹಾಶಯ. ಈಗ ಗೋಸ್ವಾಮಿ ಹೇಳ್ತಾನೆ, ಇದೂ ಅಲ್ಲದೆ ಯಾರನ್ನೇ ಆಗಲಿ ವಿಶೇಷತಃ ಭಗವದ್ಭಕ್ತರನ್ನ ನಿಂದಿಸೋದು ದೊಡ್ಡ ಅಪರಾಧವೇ ಸರಿ. ಎಲ್ಲ ಅಪರಾಧಗಳಿಗೂ ಕ್ಷಮೆ ಉಂಟು, ಭಗವದ್ಭಕ್ತರನ್ನ ನಿಂದಿಸಿದ ಅಪರಾಧಕ್ಕೆ ಮಾತ್ರ ಕ್ಷಮೆ ಅನ್ನೋದೇ ಇಲ್ಲ. ನಿಜವಾದ ಆಧ್ಯಾತ್ಮಿಕ ಸಾಧಕ ಈ ಗೋಸ್ವಾಮಿ ಅಂತ ಹೇಳ್ತಕ್ಕಂಥವನು. ಅದರಿಂದ ಎಂಥ ಮಾತನ್ನು ಹೇಳಿಬಿಟ್ಟ ಅವನು, ಯಾವ ಪಂಥದ ಭಕ್ತರೇ ಆಗಲಿ ಅವ್ರನ್ನ ನಿಂದಿಸುವುದು ಪಾಪ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಆದರೆ ಈ ಪಾಪ ಅನ್ನೋದು ಎಲ್ಲರನ್ನೂ ಸೋಂಕೋದಿಲ್ಲ. ಉದಾಹರಣೆಗೆ ಈಶ್ವರ ಕೋಟಿಗಳಿದ್ದಾರೆ, ಅವರು ಮಾತ್ರ ಅಪರಾಧ ಮಾಡಿದಂತಾಗೋದಿಲ್ಲ. ಉದಾಹರಣೆಗೆ ಚೈತನ್ಯ ದೇವನಂತ ಅವತಾರ ಪುರುಷರು ಅಂತ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಮಗು ತಾನೇ ತಂದೆಯ ಕೈ ಹಿಡಿದುಕೊಂಡು ಗದ್ದೆಯ ತೆವರಿಯ ಮೇಲೆ ನಡೆಯಲು ಆರಂಭಿಸಿದರೆ ಹಳ್ಳಕ್ಕೆ ಬೀಳುವ ಸಂಭವ ಇರುತ್ತೆ. ಆದರೆ ತಂದೆಯೇ ಮಗುವಿನ ಕೈಯನ್ನು ಹಿಡಿದುಕೊಂಡಿದ್ರೆ ಅದು ಎಂದಿಗೂ ಹಳ್ಳಕ್ಕೆ ಬೀಳುವ ಹಾಗಿಲ್ಲ ಅಂತ. ಮಗು ತಂದೆ ಕೈಯನ್ನು ಹಿಡ್ಕೊಂಡಿದ್ರೆ ಸ್ವಪ್ರಯತ್ನ, ತಂದೆಯೇ ಮಗುವಿನ ಕೈಯನ್ನು ಹಿಡ್ಕೊಂಡಿದ್ರೆ ದೈವಚಿತ್ತ. ಆದ್ರಿಂದ ದೈವಚಿತ್ತಕ್ಕೆ ಬಿಡಬೇಕು ಅಂತ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಬೇಕು. ಬಾರೆನ್ನ ತಾಯಿ ಬೇಗನೆ ನೀ ಕೈ ಪಿಡಿದೆನ್ನನು ಕಾಪಾಡಬೇಕು. ಬಾರೆನ್ನ ತಾಯಿ ಬೇಗನೆ ನೀ ಕೈ ಪಿಡಿದೆನ್ನನು ಕಾಪಾಡಬೇಕು. ಬಾರೆನ್ನ ತಾಯಿ ಬೇಗನೆ ನನ್ನ ಕೈ ಹಿಡ್ಕೊಂಡು ನೀನೇ ನಡೆಸು ಅಂತ ಅವಳನ್ನು ಕೇಳ್ಕೊಳ್ಬೇಕು. ಶ್ರೀರಾಮಕೃಷ್ಣ ಎಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ಸ್ವಪ್ರಯತ್ನ ಅದಿರತಕ್ಕಂಥ ಅದರಲ್ಲಿ ಸ್ವಲ್ಪ ಅಹಂಕಾರ ಇರುತ್ತೆ, ಮೊದಲು ಮೊದಲು ಅದು ಬೇಕು. ಆಮೇಲೆ ಏನ್ ಮಾಡಬೇಕು, ಪ್ರಾರ್ಥಿಸಿಕೊಳ್ಬೇಕು, ಹೇ ಭಗವಂತ ನನ್ನ ಕೈ ಹಿಡಿದ್ಕು. ಯಾವ ಕ್ಷಣದಲ್ಲಿ ಜಾರಿ ಹೋಗ್ತೇನೋ ಗೊತ್ತಿಲ್ಲ. ಯಾವುದೋ ಒಂದು ಸುಂದರವಾದ ದೃಶ್ಯವನ್ನು ನೋಡಿ ಹಾಗೆ ಬಿದ್ದು ಹೋಗುವಂತ ಸಂದರ್ಭ, ಅದರಿಂದ ಹೇ ಭಗವಂತ ನೀನ್ ಕೈ ಹಿಡ್ಕೊಂಡಿದ್ರೆ ಭಯವಿಲ್ಲ, ಅದರಿಂದ ದಯವಿಟ್ಟು ನನ್ನ ಕೈ ಹಿಡಿದು ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬೇಕು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ಶನಿವಾರ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದುವರಿಸ್ತೇನೆ. ಹರಿ ಓಂ ತತ್ಸತ್.